ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು. ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ. ಒಂದ್ 2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ? 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂತ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂತ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ. ಲಿಟಲ್ ಗ್ಯಾಸ್, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ. ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ. ಹೆಮ್ಮೆಯಿಂದ ರೈತರಂತಾರೆ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಆರ್ಥಿಕತೆಯನ್ನು ಕುರಿತು ನಂಜನಗೂಡು ತಾಲೂಕು ಚಿನ್ನಂಬಳ್ಳಿಯ ಪ್ರಗತಿಪರ ಕೃಷಿಕ ಜಿ ಮಹೇಶ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಂಜನಗೂಡು ತಾಲೂಕು ಚಿನ್ನಂಬಳ್ಳಿಯ 28ರ ಯುವಕ ಜಿ ಮಹೇಶ್. ಮಹೇಶ್ ಅವರು ಓದಿದ್ದು 7ನೇ ಕ್ಲಾಸ್ ಮಾತ್ರ, ಕುಟುಂಬದಲ್ಲಿ ಓದುವಂತಹ ಅವಕಾಶ ಇರಲಿಲ್ಲ. ಆದ್ದರಿಂದ 14ನೇ ವಯಸ್ಸಿನಲ್ಲೇ ಕೃಷಿಯಲ್ಲಿ ತೊಡಗಿಸ್ಕೊಂಡವರು. ರೇಷ್ಮೆ ಕೃಷಿ, ನಾಟಿ ಟಗರನ್ನ ಪಾಲನೆ ಮಾಡುವಂಥದ್ದು, ಬಂಡೂರು ಕುರಿಯನ್ನ ಸಾಕುವಂಥದ್ದು, ಹಳ್ಳಿಕಾರ ಹಸುಗಳ ಪಾಲನೆಯನ್ನು ಮಾಡುವಂಥದ್ದು, ದ್ವಿದಳ ಧಾನ್ಯಗಳನ್ನು ಬೆಳೆಯುವಂಥದ್ದು, ಹೀಗೆ ಕೃಷಿ ಚಟುವಟಿಕೆಗಳಲ್ಲಿ ಅವರು ಮಾಡಿರುವಂತಹ ಸಾಧನೆಯನ್ನು ಗಮನಿಸಿ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಅವರಿಗೆ ಸಮಗ್ರ ಕೃಷಿಗೆ ಮೀಸಲಾಗಿರುವಂತಹ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಅವರಿಗೆ ಸಿಕ್ಕಿದೆ. ಸಾಕಷ್ಟು ಕನಸಿರುವಂತಹ ಒಬ್ಬ ಯುವಕ, ಅವರನ್ನು ಮಾತಾಡಿಸಿ ಕೃಷಿ ಅನುಭವವನ್ನು ಈಗ ನಾವು ತಿಳ್ಕೊಳ್ಳೋಣ. ನಮಸ್ತೆ ಸರ್ ಎಲ್ಲರಿಗೂ, ಆಕಾಶವಾಣಿ ಕೇಳಗರಿಗೂ ಎಲ್ಲರಿಗೂ ಕಿರಿಯನ ನಮಸ್ಕಾರಗಳು. ಈಗ ಹೆಂಗ್ ಶುರುವಾಯ್ತು ಮಹೇಶ್, ಈಗ ನೀವು ಕೃಷಿಯಲ್ಲಿ ನೀವು ತೊಡಗಿಸಿಕೊಂಡಾಗ ಮನೆಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು, ಏನೆಲ್ಲ ಮಾಡ್ತಾ ಇದ್ರು, ಆಮೇಲೆ ಏನೆಲ್ಲ ಬದಲಾವಣೆಗಳು ನೀವು ಮಾಡಿದ್ರಿ, ಅದೆಲ್ಲ ಹೇಳಿ. ಸರ್, ನಮ್ಮ ಅಪ್ಪ ಅಜ್ಜಿ ಅವರೆಲ್ಲ ಆಗ್ಲಿಂದಾನು ಕೃಷಿನೇ ಮಾಡ್ಕೊಂಡು ಬಂದಂತವ್ರು. ರೇಷ್ಮೆನ ತಟ್ಟೆಲಿ ಮೇಯಿಸ್ತಿದ್ರು ಸರ್, ದನ ಕರುಗಳು ಮಾಮೂಲಿ ಮಾಡ್ತಿದ್ರು. ಅಂದ್ರೆ ಸಂಪನ್ನಗಳಿಲ್ಲ, ಅವಾಗ ಸಂಪನ್ನಗಳು ಜಾಸ್ತಿ ಏನಿರ್ಲಿಲ್ಲ, ಒಟ್ಟಬಟ್ಟು ನ್ಯಾರ ಆಯ್ತಿತ್ತು. ನಮ್ಮ ಅಕ್ಕನ ಮದುವೆ ಮಾಡಿದ್ವಿ, ನಮ್ಮ ಅಕ್ಕನ ಮದುವೆ ಮಾಡಾದ್ಮೇಲೆ ನಮ್ಗೆ ತುಂಬಾ ಸಾಲ ಸೋಲ ಸಿಗಕತ್ತು ಸರ್. ನಾವು ಚಿಕ್ಕವರು, ಓದಕ್ಕೂ ಕೂಡ ನಮ್ಗೆ ಶಕ್ತಿ ಇರ್ಲಿಲ್ಲ, ಅಂದ್ರೆ ಓದಕ್ಕಂತೂ ನಂಗೆ ಇಂಟ್ರೆಸ್ಟೇ ಇರ್ಲಿಲ್ಲ. ನಾನು ಒಂದು ಮೈಸೂರು ಗುರುಸ್ಪಿಟಲ್ ಹೋಗಿ ಸೇರ್ಕೊಂಡೆ ಸರ್, ಅಲ್ಲಿ ಒಂದು 6-7 ವರ್ಷ ಇದ್ದೆ. ನನ್ಗೆ ಏನ್ ಅನಿಸ್ತು ಅಂದ್ರೆ, ನಮ್ಮ ಹತ್ರ ಜಮೀನು ಇದ್ರು ಕೂಡ ಬೇರೆ ರಂಗಲ್ಲಿ ನಾವು ಯಾಕಿರ್ಬೇಕು, ಏನಾದ್ರೂ ನಮ್ಮದ್ರಲ್ಲೇ ಒಂದು ನಾವು ಮಾಡ್ಕೋಬೇಕಲ್ಲ ಅಂತ ನಾವು ಮನಸ್ಸಲ್ಲಿತ್ತು. ನಮ್ಗೆ ಜಮೀನ್ ಕೈ ಹಾಕಕ್ಕೂ ನಾವು ಬಂಡವಾಳ ಇಲ್ವಲ್ಲ, ನಾವು ತುಂಬಾ ಬಡತನದಲ್ಲಿರೋರು, ಅವ್ರ ಇವ್ರ ರಂಗಲ್ಲೇ ಮಾಡ್ತಿದ್ದಂಥವ್ರು. ನಾವು ಅಷ್ಟ ಇಷ್ಟ ಕಷ್ಟಪಟ್ಟು ನಮ್ಮ ಅಣ್ಣ ನಾವೆಲ್ಲ ಸೇರಿ ಒಂದು ಪ್ಲಾನ್ 7-8 ಎಕರೆ ಜಮೀನ್ ಇದ್ರು, 7-8 ಎಕರೆ ಇದ್ರು ಬೇಡ, ಹೋಗೋದು ಬೇರೆಯವ್ರ ಹತ್ರ ಅಂತ ಒಂದಷ್ಟು ಕೂಡಿಸಿ ಸರ್ ನಮ್ಮ ಸಾವುಕಾರರು ಒಂದಷ್ಟು ಕೊಟ್ರು. ಅವ್ರು ಕೊಟ್ಟಂತ ದುಡ್ಡನ್ನು ಕೂಡ ನಾವು ಬೋರ್ ಮಾಡ್ಸಕ್ಕೆ ದೇವ್ರ ಹೆಸರು ಹೇಳ್ಕೊಂಡು, ಮಾದೇಶ್ವರನ ಹೆಸರು ಹೇಳ್ಕೊಂಡು ಕೈ ಮುಗಿದ್ಬಿಟ್ಟು ಕೈ ಹಾಕ್ತೀನಿ ಸರ್. ಅದ್ರಲ್ಲಿ ಬಂದಿದ್ದು 1.5 ಇಂಚ್ 1/4 ಇಂಚ್ ನೀರು ಸರ್. ನಮ್ಗೆ ಅದೇ ಭಾಳ ಇದು, ಜನ ಅಯ್ಯೋ 1/4 ಇಂಚ್ ನೀರು ಬಂದಿದೆ ಎತ್ತಿಸ್ಬಿಡಪ್ಪ ಬೇರೆ ತಮ್ಮ ಮಾಡಿಸು ಅಂತ. ಬೇರೆ ಮಾಡ್ಸಕ್ಕೆ ದುಡ್ಡಿಲ್ಲ ನಮಗೆ, ಅದೇ ಇದು. ನಮ್ಮ ಮಾವ ಅವರೆಲ್ಲ, ನಮ್ಮ ಸೋದರ ಮಾವ ಗುರ್ಕರ್ ಪುಡ್ದವರು ಸರ್, 4 ಜನ ಎಲ್ಲ ಬಂದಿದ್ರು. ಇದ್ರಲ್ಲೇ ನೀನು ಬದುಕ್ಬೋದು, ಏನೂ ಆಗಲ್ಲ ಅಂದ್ಬಿಟ್ಟು ಅದಕ್ಕೆ ನಾವು ಬೋರ್ ಬಿಟ್ವಿ ಸರ್. ಅದರಲ್ಲಿ 1/4 ಇಂಚ್ 3/4 ಇಂಚ್ ನೀರು ರೈಸ್ ಆಯಿತು. ಅದಕ್ಕೆ ನಾವು ರೇಷ್ಮೆ ಕಡ್ಡಿ ಹಾಕೊಂಡು 20 ಗುಂಟೆ ಹಂಗೆ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್. ಆಗ ಏನಾಯ್ತು, ಏನಾದ್ರು ಹೊಸ ತಾಂತ್ರಿಕತೆಗಳನ್ನ ಸ್ವಲ್ಪ ಮಾಡ್ಬೇಕಲ್ಲ ಅಂದ್ಬಿಟ್ಟು ನಮ್ಮ ಊರಲ್ಲೊಬ್ರು ಚಿಕ್ಕಬುದಣ್ಣ ಅಂದ್ಬಿಟ್ಟು ರೇಷ್ಮೆ ಬೆಳೆಗಾರ ಮಾಡ್ತಿದ್ರು. ಅವ್ರ ಮಾರ್ಗದರ್ಶನ ತಗೊಂಡ್ವಿ, ತಗೊಂಡು ಅವರು ದೊಡ್ಡ ಪ್ರಮಾಣದಲ್ಲಿ ರೇಷ್ಮೆ ಮೇಯಿಸ್ತಾ ಇದ್ರು. ಅವ್ರ ಸಪೋರ್ಟ್ನು ಕೂಡ ನಾವು ತಗೊಂಡು ಚಿಕ್ಕದಾಗಿ ಒಂದು 30 ಅಡಿ ಉದ್ದಕ್ಕೆ ಮಟಳ ಶೆಡ್ ಮಾಡಿದ್ವಿ. ಮಟಳ ಶೆಡ್ ಮಾಡಿ ಹೊಸ್ತಾಗಿ 1 ಎಕರೆ ಕಡ್ಡಿ ಹಾಕಿ, ಕಡ್ಡಿ ಹಾಕಿದ್ರು ಸಹ ಸಲ ಸಲ ಮಾಡಿ ಒಂದು ರೇಷ್ಮೆ ಶೆಡ್ನ ಮಾಡಿದ್ವಿ. ಅದರಲ್ಲಿ ಪ್ರಶ್ನೆ ಬೆಳೆನೆ ಕೂಡ ನಮಗೆ ಒಂದು 100 ಮೊಟ್ಟೆನ ಮಡಗಿದ್ವಿ ಸರ್, 70 ಕೆಜಿ ಗೂಡು ಬಂತು, 400 ರೂಪಾಯಿ ರೇಟ್ ಆಯಿತು. ಭಾಳ ಖುಷಿ ಆಗ್ಬಿಡ್ತು ಸರ್ ಆ ಬೆಳೆ ಆ ದುಡ್ಡು ನೋಡ್ಬಿಟ್ಟು. ನಮಗೆ ಅಲ್ಲಿ ಇಲ್ಲಿ ಜ್ಞಾನ ಇರೋ ಅಂಥದ್ದನ್ನು ಕೂಡ ನಾವು ಜಮೀನಲ್ಲೇ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಅವಾಗ ಬಂತು. ನಾವು ರೇಷ್ಮೆನೆ ಡೆವಲಪ್ ಮಾಡ್ಕೊಂಡು ನಾವು ಜಮೀನಿಗೆ ಬಂದಾಗ ಏನೂ ಇರಲಿಲ್ಲ ಸರ್, ಹಂಗೆ ಮಾಡ ಜಮೀನಲ್ಲಿ ಏನೂ ಇರಲಿಲ್ಲ. ನಾನು ಜಮೀನಿಗೆ ಬಂದು ಈಗ 14-15 ವರ್ಷಕ್ಕೆ ಸರ್ 1-20 ಲಕ್ಷ ರೂಪಾಯಿ ವ್ಯವಹಾರ ಮಾಡಿದ್ವಿ. 1 ಲಕ್ಷ ರೂಪಾಯಿವರೆಗೂ ನಾವು ಗೂಡು ಬೆಳೆದಿದ್ದೀವಿ ರೈಟ್ ಇದ್ದಾಗ, ಇಲ್ಲ ಅಂತೆಲ್ಲ ಅಂದರೆ ಅದನ್ನು ತೆಗೆದು ಅಲ್ಲಿಗೆ ಹಾಕಿದ್ವಿ. ಏನೇನು ಮಾಡಿದ್ದೀವಿ ಅಂದರೆ ಕಡ್ಡಿ ಹಾಕ್ದು, ಶೆಡ್ ಮಾಡ್ದು, ಡೆವಲಪ್ ಮಾಡ್ದು. ಈಗ ಬಂದಂಥ ದುಡ್ಡಲ್ಲಿ 50 ಅಡಿ ಮಾಡ್ದು, ಮಟಳ ಶೆಡ್ನೆಲ್ಲ ತೆಗೆದು ಮೇಲ್ಗಡೆ ಶೀಟ್ ಹಾಕ್ದು, ಕೆಳಗಡೆ ಎಲ್ಲ ಗೋಡ ಹಾಕ್ದು, ಕೆಳಗೆಲ್ಲ ನೆಲ ಮಾಡ್ದು, ಅದನ್ನು ಬಲಿಷ್ಠ ಮಾಡ್ದು. ಫಸ್ಟು ರೇಷ್ಮೆನ ನಾವು ಡೆವಲಪ್ ಮಾಡೋ ರೀತಿ ಮಾಡ್ಕೊಂಡು ಮಾಡ್ತಾ ಮಾಡ್ತಾ ಆಮೇಲೆ ಏನಾಯ್ತು, ವೇಸ್ಟೇಜ್ ಸೊಪ್ಪುಗಳಿರ್ತಿತ್ತು ಆಗ, ಕುರಿಗಳಿಗಾಗಂಥ ಸೊಪ್ಪಿತ್ತು, ಯಾಕೆ ನಾವು ಕುರಿ ಸಾಕ್ಬಾರ್ದು ಅನಿಸ್ತು. ನಮ್ಮ ಊರಲ್ಲೇ ನಮ್ಮಜ್ಜಿ ಒಂದಷ್ಟು 5,000 ರೂಪಾಯಿ ಕೂಡಿಸಿದ್ಲು. ನಾವು ನಮ್ಮಜ್ಜಿ ದುಡ್ಡು ಈಸ್ಕೊಂಡು, ನಮ್ಮಜ್ಜಿ ಮೇನು ಸರ್ ನನಗೆ, ನಮ್ಮ ಅಪ್ಪ ನಮ್ಮ ತಾಯಿ ನಮ್ಮಜ್ಜಿನೇ ನನಗೆ ಮೇನು. ನಮ್ಮಜ್ಜಿಗೆ 80 ವರ್ಷ ಆಗಿದೆ, ಈಗಲೂ ಆಳು ಬಂದರೆ ಕಳೆ ಕೀಳಿಸೋದು, OAP ದುಡ್ಡು ಬಂದರೆ ಕೆಲಸ ಮಾಡಿಸೋದು, ತುಂಬ ಸಪೋರ್ಟಿಂಗು. ಈಗಲೂ ಕೂಡ ಅದು ಕುರುಗಳಿಗೆ ಮೇವು ಹಾಕೋದು, ದನಗಳಿಗೆ ನೀರು ಕುಡಿಸೋದು ಎಲ್ಲನೂ ಮಾಡ್ತಾಳೆ. ಅವಳು ಸಪೋರ್ಟೇ ಜಾಸ್ತಿ ನಮಗೆ. ಅವಳ ಹತ್ರ ದುಡ್ಡು ಇಸ್ಕೊಂಡು 3 ಕುರಿ 5,000 ರೂಪಾಯಿ ತಂದ್ವಿ. 1 ವರ್ಷ ಮೇಯಿಸ್ತು, ಬಕ್ರಿ ಹಬ್ಬಕ್ಕೆ 50,000 ರೂಪಾಯಿ ಆಯಿತು. ವಾಹ್, ಯಾಕೆ ಮಾಡ್ಬಾರ್ದು 50,000 ರೂಪಾಯಿ ದುಡ್ಡು ಆಯ್ತಲ್ಲ ಅಂತ 7 ವರ್ಷ ನಾಟಿ ಟಗರ್ನೇ ಮಾಡಿದು. ಆಮೇಲೆ ಬಂಡೂರು ಟಗರ್ ಸಾಕಬೇಕು ಅನಿಸ್ತು. ಆಗ ಏನು ಮಾಡಿದು, ಅದೇ 50,000 ತೆಗೆದು ಬಂಡೂರು ಟಗರ್ಗೆ ಕನ್ವರ್ಟ್ ಮಾಡಿದು. ಬಂಡೂರು ಟಗರಲ್ಲಿ ನಾವು ಅದಕ್ಕೆ ಚೆಂಡಿಗೆ ಮಾಡಿಸಿದ್ದೀವಿ, ಮಿನಿ ಚೆಂಡಿಗೆ. ಕುರಿಗಳಿಗೆ ದನಗಳಿಗೆ ಯಾವ ಥರ ನೀವು ಮಾಡ್ಕೋತೀರಿ ಆ ಥರ, ಒಂದು 15 ಅಡಿ ಉದ್ದ ಈ ಕಡೆ ಇದು ಆ ಕಡೆ ಇದು, ಒಂದಕ್ಕೊಂದು ಗುದ್ದಾಡಬಾರ್ದು. ಆ ರೀತಿ 10 ಟಗರ ಮೇಯಿಸೋದ ರೀತಿ ನಾವು ಮಾಡಿದ್ವಿ ಸರ್. ಪ್ರತಿ ಸತಿನ 8-10 ಬೇಯಿಸ್ತಿದ್ವು, 2-2.5 ಲಕ್ಷ. ಒಂದು ಮರಿ ಕಮ್ಮಿ ಅಂದರೂ 25,000, 30,000, 35,000ವರೆಗೂ ಮಾರಿದ್ದೀವಿ. ಅವರೇಜ್ ಒಂದು ಮರಿ ಬರುತ್ತೆ, ಒಂದು ಮರಿ ಬರಲ್ಲ, ಅವರೇಜ್ 25-30,000ರಿಗೆ ಮಾರ್ತೀವಿ. 7.5-3 ಲಕ್ಷ ರೂಪಾಯಿ ಆಯ್ತಿತ್ತು. ಆ ದುಡ್ಡೆಲ್ಲ ಸಂಪಾದನೆ ಮಾಡ್ಕೊಂಡು ನಾವು ರೇಷ್ಮೆ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಆಮೇಲೆ ಜಮೀನಲ್ಲಿ ಹಂದಿಗಳ ಕಾಟ, ಜಿಂಕೆಗಳ ಕಾಟ, ನಮಗೆ ಏನೂ ಮಾಡೋಕ್ಕಾಯ್ತಿನಿಲ್ಲ. ಆಮೇಲೆ ಏನು ಮಾಡಿದ್ವು, ಪೆಂಚಿಂಗ್ ಮಾಡಿಸ್ದು. 7-8 ಎಕರೆಗೂ ಪೆಂಚಿಂಗ್ ಮಾಡಿಸ್ದೆ. ಹೆಚ್ಚು ಕಮ್ಮಿ 1 ಅಡಿ 1.5 ಅಡಿ ಮೊಣ್ಣೆ ಕೂತ್ಕೋಬೇಕು, ಆ ಥರ ಕೆರೆ ಗೋಡೋಡಿಸ್ದೆ, ಡ್ರಿಪ್ ಮಾಡಿಸ್ದು. ಎಲ್ಲಾನು ಮನೆ ಕಟ್ಟಕ್ಕಂತ ದೇಶಮಠ ಮಾಡಿದೆ ಸರ್. 60 ಅಡಿ ಉದ್ದ 35 ಅಡಿ ಆಗಲಿಕ್ಕೆ ಮನೆ ನಿಲ್ಸೇಬಿಟ್ಟು ಮನೆ ಸಂಪಾದನೆ ಮಾಡ್ಕೊಡಲ್ಲ, ಡೆಡ್ ಅಮೌಂಟ್ ಒಂದು ಗೊತ್ತಾಯ್ತು. ಇರೋ ಮನೆ ಸಾಕು, ನಾವು ಊರಲ್ಲಿದ್ವಿ, ಊರು ಬಿಟ್ಬಿಟ್ಟು ತೋಟಕ್ಕೆ ಬಂದು ತೋಟದಲ್ಲೇ ಸಾಕು, ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ಹೆಣ್ಣು ಕೊಡೋರು ತಾರಸಿಮನ ಕೇಳ್ತಾರೆ, ಭಾಳ ಜೋರಾಗಿ ಕೇಳ್ತಾರೆ. ಅದಕ್ಕೆ ನಾವು ಫಸ್ಟು ನಮ್ಮ ತೋಟದಲ್ಲಿ ನಾವು ಸಂಪಾದನೆ ಮಾಡಿ ಮಾಡಬೇಕು ಅಂದ್ಬಿಟ್ಟು ಸಿಂಪಲಾಗಿ ಎಲ್ಲ ಸಿಂಪಲಾಗೆ ಮಾಡಿರೋದು ನಾವು, ಯಾವುದು ದುಬಾರಿಯಾಗಿ ಮಾಡಿಲ್ಲ. ದನ ಕಟ್ಟಕ್ಕೆ 1 ಲಕ್ಷ ರೂಪಾಯಿ ಅಡ್ಕಮರ ಹಾಕ್ಬಿಟ್ಟು ಮಾಡಿದ್ದೀವಿ, ಇರೋದಕ್ಕೆ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ, ಹೊಲಕ್ಕೆ ಬಂಡವಾಳ ಹಾಕಿದ್ದೀವಿ. ಈಗ ನಮ್ಮ ಜಮೀನ್ ಹತ್ರ 200 ಎಕರೆ ಕೆರೆ ಇದೆ ಸರ್, ಕೊಮ್ಮನಗೆರೆ ಅಂತ, ತಗಡೂರು ನಮ್ಮೂರಿಗೆ ಸೇರುತ್ತೆ. ಅದಕ್ಕೆ ಈಗ ಸುತ್ತೂರು ಶ್ರೀಗಳು ಜಾಗ ಕೊಟ್ಟು ಫ್ರೀಯಾಗಿ 16 ಕೆರೆಗಳಿಗೆ ನೀರು ತುಂಬೋ ರೀತಿ ಒಂದು ಪ್ರಾಡಕ್ಟ್ ಮಾಡಿದ್ದಾರೆ ಸರ್. ಅದೆಲ್ಲ ನೀರು ತುಂಬಕತ್ತು, ಈಗ ನಮ್ಮ ಜಮೀನ್ ಮಗ್ಗಲೇ 200 ಎಕರೆ ಕೆರೆಯನ್ನು ತುಂಬಕತ್ತು. ಹೆಚ್ಚು ಕಮ್ಮಿ 1-15 ಹಳ್ಳಿಯವ್ರಿಗೆ ಒಂದು ಬದುಕಕ್ಕೆ ಅವಕಾಶ ಆಯಿತು. ನಮ್ಮದು ನೀರು ಪೂರ್ತಿ ನೀರೇ ನಿಂತೋಯ್ತಿತ್ತು, ಮಳೆ ಬಿದ್ದಾಗ ಓಡ್ತಿತ್ತು, ಮಳೆ ಇಲ್ಲ ಅಂದರೆ ನೀರೇ ನಿಂತೋಯ್ತಿತ್ತು. ಸತತವಾಗಿ 7 ವರ್ಷ ಸರ್ ನನ್ನ ಜೀವನ ಯಾರಿಗೂ ಬೇಡ. ಯಾಕಂದರೆ 7 ವರ್ಷ ಹೊಲದಲ್ಲಿ ನೀರಿಲ್ಲ, 7 ವರ್ಷದಲ್ಲಿ ಬೋರ್ 3 ವರ್ಷ ಓಡ್ತು, 3 ವರ್ಷ ನಿಂತೋಯ್ತಿತ್ತು. ಕುಡಿಯೋಕ್ಕೆ ನೀರನ್ನ 7 ವರ್ಷ ದುಡ್ಡು ಕೊಟ್ಬಿಟ್ಟು ನೀರು ಕೊಡ್ತಿದ್ದೀವಿ. ರೇಷ್ಮೆಗೆ ಉಪಯೋಗಿಸೋದು, ನಮ್ಗೆ ಉಪಯೋಗಿಸೋದು, ಹೊರಗಡೆ ಸೊಪ್ಪು ಮಾಡೋದು. ಸಾಮಾನ್ಯ ನನ್ನ ಹೆಸರು ರೇಷ್ಮೆ ಬೆಳೆಗಾರ ಎಲ್ಲರಿಗೂ ಗೊತ್ತಿರುತ್ತೆ. ನಂಜನಗೂಡು, ನಸೀಪುರ, ಶಡಿಕೋಟೆ, ನಗರ, ಗುಂಡ್ಲುಪೇಟೆ ಎಲ್ಲರ ಹತ್ರನೂ ನಾನು ಸೊಪ್ಪು ಮಾಡ್ಕೊಂಡು ಮೇಯಿಸಿರೋ ಅಂಥದ್ದು. 2 ಜನದ ಮರಿ ಮನೆಗೆ ತಂದು ಮಡಗಿದ್ರೆ ತಂದು ಮಡ್ಬಿಟ್ಟು ಸೊಪ್ಪು ಹುಡ್ಕಕ್ಕೆ ಹೋಗ್ತೀನಿ. ಒಂದು ಟಾಟಾ ಸುಮಾ ತಗೊಂಡಿದೆ, ಟಾಟಾ ಸುಮಾಲಿ ಸೊಪ್ಪು ಬಿಡೋದು, ಸೀಟೆಲ್ಲ ಬಿಚ್ಚಿ ಮಡ್ಬಿಡೋದು, ಒಳಗೆ ಸೊಪ್ಪು ಹಾಕೊಂಡು ತುಂಬೋದು. 100 ಕಿಲೋಮೀಟ್ರ್ವರೆಗೂ ಅದು ಅಂಗಳ ಗುಂಡ್ಲುಪೇಟೆ ಅಂಗಳದಿಂದ ಸೊಪ್ಪು ತಗೊಂಡು ಮೇಯಿಸಿದ್ವಿ. ಭಗವಂತ ರೇಷ್ಮೆನ ನನ್ನ ಕೈ ಹಿಡ್ತು. ರೇಷ್ಮೆಯಲ್ಲಿ ನಾನು ಸೊಪ್ಪು ಮಾಡಿದ್ರು ಕೂಡ ನನಗೆ ಒಳ್ಳೆ ಲಾಭನೇ ಕೊಟ್ಟಿದೆ. ರೇಷ್ಮೆನೇ ನನ್ನ ಹಸಿರು, ರೇಷ್ಮೆನೇ ನನ್ನ ಹಸಿರು, ರೇಷ್ಮೆನೇ ನಂಬ್ಕೊಂಡಿದ್ವಿ ಸರ್. ರೇಷ್ಮೆಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಮನೆಯವರು ಸಪೋರ್ಟ್ ಆಗಿದ್ದಾರೆ. ಅಲ್ಲೇನು ಪ್ರಾಬ್ಲಮ್ ಅಂದರೆ ನಮ್ಮ ಅಣ್ಣನೂ ಕೂಡ ಜಮೀನಿಗೆ ಮಾಡಬೇಕು ಅಂತ ಬಂದ. ಈ ಹೆಣ್ಣಿನ ವಿಷಯ ಒಂದು ದೊಡ್ಡತಲ್ಲ, ನಾವು ಒಳ್ಳೆ ಥರ ಇದ್ದೀವಿ. ನಮ್ಮ ಅಣ್ಣ 6ಕ್ಕೋಗಲ್ಲ, 3ಕ್ಕೋಗಲ್ಲ, ನಾನು 1,000 ಜನ ಹತ್ರ ಮಾತಾಡ್ತೀವಿ, ಅವನು ಯಾರ ಹತ್ರನೂ ಮಾತಾಡಲ್ಲ. ಅಷ್ಟು ದಿನ ಫ್ಯಾಕ್ಟ್ರಿಗಾರು ಹೋಗಲಿ ಅಂದ್ಬಿಟ್ಟು 1,500 ಸಂಬಳ ಕೊಡ್ತಾರೆ ನಮಗೆ. ಕೆಲಸ ಇದ್ದಾಗ ಬತ್ತಾನೆ ಮಾಡಿಕೊಡ್ತಾನೆ, ಫ್ಯಾಕ್ಟ್ರಿಗೆ ಹೋಗ್ತಾನೆ. ಅಲ್ಲಿ ಮೇನ್ ಆಗಿ ನಂದೇ ಪಾತ್ರ ಸರ್. ನಮ್ಮ ಮನೆಯವರೆಲ್ಲ ನನಗೆ ಜವಾಬ್ದಾರಿ ಕೊಟ್ಟಿರಿಂದ ಮನೆಯಲ್ಲಿ ಜವಾಬ್ದಾರಿ ತಗೊಂಡು ಮನೆಯವರೆಲ್ಲ ಮಾಡ್ಕೊಂಡು ನನಗೆ ಒಂದು 15 ಅವಾರ್ಡ್ ಬಂದಿದೆ. ಪ್ರತಿ ವರ್ಷನೂ ಸುತ್ತೂರು ಜಾತ್ರೆಯಲ್ಲಿ ಟಗರುಗಳು ನಾಟಿ ಹಸು ಎಲ್ಲ ಕಟ್ಟಿರ್ತೀವಿ. ಮತ್ತೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಮೇಕೆ ಕುರಿ ಸಾಕಾಣಿಕೆ ಟ್ರೈನಿಂಗ್ಸ್ ಎಲ್ಲ ನಮ್ಮ ಜಮೀನು ಕರ್ಕೊ ಬರ್ತಾರೆ. ನಮ್ಮನ್ನು 2 ಜನಗಳಿಗೆ ಟೀಚ್ ಕೊಡ್ತಾರೆ, ಮಾತಾಡಿ ಅಂತ ಬಿಡ್ತಾರೆ. ಮತ್ತೆ ಕುದಿಯರು ಟ್ರೈನಿಂಗ್ ಸೆಂಟರಿಂದ ರೈತರುಗಳನ್ನ ಕರ್ಕೊಬಂದು ನಮ್ಮ ಜಮೀನಿಗೆ ತೋರ್ತಾರೆ. ನಾವು ಕಡ್ಡಿ ಹಾಕಿರೋದು ಅಷ್ಟೇ ಸರ್, 1 ಎಕರೆಗೆ 1200 ಗಿಡ ಹಾಕಿದೀವಿ. 4,000-4,500 ಗಿಡ ಹಾಕಂತ 1,300 ಗಿಡ ಹಾಕಿದೀವಿ. 8 ಅಡಿ 4 ಅಡಿ ಅಂತರ 1 ಎಕರೆ, 8 ಅಡಿ 5 ಅಡಿ 1 ಎಕರೆ, 20 ಗುಂಟೆ 6 ಹಾಕಿದೀನಿ. ಇನ್ನೊಂದು 20 ಗುಂಟೆ ಹಾಕಬೇಕು. ಎಲ್ಲ ಜಮೀನೆಲ್ಲ ಅದ ಮಾಡ್ಕೊಂಡಿದೀವಿ. ಮಳೆ ಬಂದಾಗ ಉಳ್ಳಿ ಸೆಣಬು ಚೆಲ್ಬಿಡ್ತೀವಿ, ಮಂಚ್ ಮಾಡ್ತೀವಿ. ನಮ್ಮ ಹತ್ರ ನಾಟಿ ಹಸು ಇದೆ, ಸಾಕಷ್ಟು ಗೊಬ್ಬರ ಆಯ್ತಿದೆ, ಚೆಲ್ತೀವಿ. ಕೆಮಿಕಲ್ನ ಅವ್ರು ಹೇಳಿದ ಪ್ರಮಾಣ ಕೊಡಲ್ಲ, ಕಡಿಮೆ ಕೊಡ್ತೀವಿ. ಕೆಮಿಕಲ್ ಹಾಕ್ಲಿಲ್ಲ ಅಂದ್ರೆ ರೇಷ್ಮೆ ಫಾಸ್ಟ್ ಮೂವ್ಮೆಂಟ್ ಬರಲ್ಲ. ವರ್ಷಕ್ಕೆ 10-12 ಬೆಳೆನೂ ಮಾಡ್ತೀವಿ, 10 ಬೆಳೆ ಪಕ್ಕ. ನಾವು ಮೈಸೂರು CSRNT ಆಫೀಸಲ್ಲಿ ಮರಿತರೋದು ಸರ್. 100 ಮೊಟ್ಟೆಗೆ 1,750 ರೂಪಾಯಿ. ಬೇರೆ ಚಾಕಿ ಸೆಂಟ್ರಲ್ ಮರಿ ತಕ್ಕತ್ತೀವಿ ಕಿರಣ್ಗೆರಲಿ ಅಂದ್ರೆ 3,800-4,000. 100 ಮರಿ ತಕೊಂಡ್ರೆ 100 ಕೆಜಿ ಗೂಡು ಬೆಳಿಬಹುದು ಪ್ರೈವೇಟ್ ಚಾಕಿ ಸೆಂಟ್ರಲ್ ತಗೊಂಡ್ರೆ. ಮೈಸೂರು CSRNT ತಗೊಂಡ್ರೆ 100 ಮೊಟ್ಟೆಗೆ 80-85 ಕೆಜಿ. ಕಾರಣ ಅವರು ಜಾಸ್ತಿ ಕೊಡಲ್ಲ, ಏನು ರೂಲ್ಸ್ ಇರುತ್ತೆ ಆ ರೂಲ್ಸಲ್ಲಿ ಮರಿ ಕೊಡ್ತಾರೆ. ನಾನು 100-200 ಮೊಟ್ಟೆ ಮೇಯಿಸಿದ್ರು. ನಾವು 160 ಕೆಜಿ ಒಳ್ಳೆ ಗೂಡು ಬೆಳಿತೀನಿ, 10 ಕೆಜಿ ಜಲ್ಲಿ ಗೂಡು ಬರುತ್ತೆ. ಜಲ್ಲಿ ಗೂಡು ಇಲ್ಲ ಅಂದ್ರೆ 170 ಕೆಜಿ ನಿಂತ್ಕೊತಿದೆ. ರೈಟು ಮ್ಯಾಕ್ಸಿಮಮ್ 400-450 ರೂಪಾಯಿ ಇದ್ರೆ ಸಾಕು. ಈಗ ನಾವು 900 ಕೊಟ್ಟಿದ್ದೀವಿ, 750 ಕೊಟ್ಟಿದ್ದೀವಿ, 500-600 ರೂಪಾಯಿ ನಿಂತ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ. ಇವತ್ತಿನ ರೈಟು ಯಾವಾಗ್ಲೂ ನಿಂತ್ಕೊಂಡ್ಬಿಟ್ರೆ ರೇಷ್ಮೆ ಬೆಳೆ ಚಿನ್ನದ ಬೆಲೆ ಸರ್. ಇದು ಮಾಡ್ಬೋದು, ಎಲ್ಲ ಸಮಗ್ರವಾಗಿ ಮಾಡ್ಬೇಕು. ನಾವು 2.5 ಎಕರೆ ಕಡ್ಡಿ ಹಾಕಿದೀವಿ, ಈಗ 20 ಗುಂಟೆ ಹಾಕಕ್ ರೆಡಿ ಮಾಡಿದೀವಿ. ಮತ್ತೆ 20 ಗುಂಟೆಗೆ ಬಾಳ ಹಾಕಿದ್ವಿ ಸರ್, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ 20 ಗುಂಟೆ ಬಾಳ ಹಾಕಿದ್ವಿ. ನಮ್ಮೂರು ಚಿಕ್ಕ ಬುದ್ಧಿ ಅವ್ರ ಮಗ ಪರಶುಮೂರ್ತಿ ಅಂದ್ಬಿಟ್ಟು ಕೊಡಿಸಿದ್ರು, 18 ಕೆಜಿ ಅವರೇಜ್ ಬಂತು. ಅದು ಏನು ಮಾಡಿದ್ವು ಅಂದರೆ 180 ಟ್ರ್ಯಾಕ್ಟ್ರು ಮಣ್ಣೊಡಿಸಿದ್ವಿ, 12 ಟ್ರ್ಯಾಕ್ಟ್ರು ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಅಂದರೆ 3 ಮಿಕ್ಸ್ ಇತ್ತು, 1 ಉಳುನ್ ಪಿಕ್ಕ, 1 ಕುರಿ ಪಿಕ್ಕ, 1 ನಾಟಿ ಹಸುನ ಗೊಬ್ಬರ. ಎಲ್ಲನೂ ಮಿಕ್ಸ್ ಮಾಡಿ ನೀರಲ್ಲಿ ಸ್ವಲ್ಪ ಕೊಳಿಸಿರಿಂದ ಚೆನ್ನಾಗಿತ್ತು. ಅದನ್ನು 12 ಟ್ರ್ಯಾಕ್ಟ್ರು ಕೊಟ್ವಿ, 18 ಕೆಜಿ ಅವರೇಜ್ ನಿಂತ್ಕತ್ತು. ತುಂಬ ಚೆನ್ನಾಗಿ ಬಂತು. ಪುನಃ ಅದಂದರೆ ಸೊಸಿನೇ ಹಾಕಿದ್ದು. ಪುನಃ ಇವಾಗ ಹಬ್ಬಕ್ಕೆ 180-800 ಗಿಡ ನೆಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ಅಡಿಲಿ ಲೈಟಾಗಿ ತರಗ ಬಿದ್ದಿದೆ. ಅದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ರಾಜಣ್ಣ ಅವರು ಅದಕ್ಕೆ ಮೆಡಿಸಿನ್ ಕೊಟ್ಟಿದ್ರು, ಹೊಡೆದಿದ್ದೀನಿ, ಕಡಿಮೆ ಆಗಿದೆ. ನಮ್ಮ ಜೀವನ ಒಟ್ಟಿನಲ್ಲಿ ಚೆನ್ನಾಗಿದೆ ಸರ್. ನಮ್ಮಲ್ಲಿ ಕನಸು ಬೇಕಾದಷ್ಟಿದೆ. ನಮ್ಮನ್ನ ಅಲ್ಟ್ ಮಾಡ್ತಿದ್ರು, ಒಂಥರ ಕೀಳಾಗಿ ನೋಡ್ತಿದ್ರು, ಏನೇನೋ ಆಗ ಏನೋ ನಮ್ಮನ್ನ ಒಂಥರ ಇದು ಮಾಡ್ತಿದ್ರು. ಇವಾಗ ಆಗಲಿಲ್ಲ. ಎಂಥ ದೊಡ್ಡದಕ್ಕೆ 1-1.5 ಲಕ್ಷ ಸಂಬಳ ತಕ್ಕಟ್ಟು ರಿಟೈರ್ಡ್ ಆಗಿರೋರು ನಾವು ಅವ್ರ ಕಾರಲ್ಲಿ ಕುಣಿಸ್ಕೊಂಡೋಗಿ ಅವ್ರ ತೋಟ ತೋರಿಸಿ ನಾವು ಮಾಡ್ಬೋದಪ್ಪ, ಇದು ಮಾಡ್ಬೋದಪ್ಪ ಅಂತೆಲ್ಲ ಹೇಳ್ತಾರೆ. ನಾವು ಅದಕ್ಕೆ ಚಿರಋಣಿ ಸರ್. ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ನಮ್ಮ ಹತ್ರ ಸಲಹೆ ತಕ್ಕಂದ್ರೆ ನಾವು ಈ ಜನ್ಮದಲ್ಲಿ ಹುಟ್ಟಿರೋದೇ ಒಂದು ದೊಡ್ಡ ಪುಣ್ಯ ಅಂತ ನಮ್ಗನ್ಸುತ್ತೆ. ಯಾಕಂದ್ರೆ ನಾವು ಭಗವಂತ ನಾವು ಅವ್ರಿವ್ರ ಮನೆಯಲ್ಲಿ ಜೀತ ಮಾಡ್ತಿದ್ದವರು, ನಮ್ಮ ಅಜ್ಜಿ ನಮ್ಮ ಅಪ್ಪ ಇಬ್ರು ಸರ್ ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ ಅಂತವ್ರು. ಯಾಕಂದ್ರೆ ಈ ವಿಷಯ ಹೇಳಿದಾಗ ನಂಗೆ ದುಃಖ ಬರುತ್ತೆ. ಊಟಕ್ಕೋಸ್ಕರ ಕೆಲಸ ಮಾಡಿದ್ರು ಅಂತವ್ರು ಅವರು. ಇವತ್ತು ಭಗವಂತ ಆ ಥರ ನನಗೆ ಕೊಟ್ಟಿಲ್ಲ, ಉಳಿಸರ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಅವ್ರ ಹೆಸರು ಉಳಿಸ್ಕೊಂಡು ಹೋಗ್ತೀನಿ ಸರ್. ಇರಲಿ, ಸಮಾಧಾನ ಮಾಡ್ಕೊಳ್ಳಿ ಮಹೇಶ್. ಈಗ ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ, ಎಲ್ಲ ನೀವು ಹೇಳ್ತಾ ಹೋದ್ರಿ, ನಾನು ಕೇಳಿಸ್ತಾ ಇದ್ದೆ. ಮಧ್ಯ ಬಹಳ ಒಂಥರ ಭಾವೋದ್ವೇಗಕ್ಕೆ ಒಳಗಾದ್ರಿ. ಇರಲಿ, ಸಮಾಧಾನ ಮಾಡ್ಕೊಳ್ಳಿ. ಈಗ ಇದೆಲ್ಲದರಲ್ಲೂ ಒಂದು ನಾವು ಗಮನಿಸಬೇಕು, ಏನೋ ಮಾಡಬೇಕು ಅಂತ ಮಾಡಿದ್ರೆ ಆಗಲ್ಲ. ಯಾವುದೇ ಆಗಲಿ ಅಚ್ಚುಕಟ್ಟಾಗಿ ಮಾಡಬೇಕು. ಆಗ ಮಾತ್ರ ನಿರೀಕ್ಷೆ ಹಾಗೆ ಬೆಲೆ ಪಡೆಯೋದಕ್ಕೆ ಸಾಧ್ಯ. ಯಾವಾಗ ಒಳ್ಳೆ ಬೆಲೆ ಸಿಗುತ್ತೆ, ನಿಮಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಒಂದು ಮಟ್ಟಾಳೆ ಶೆಡ್ನಿಂದ ರೇಷ್ಮೆ ಕೃಷಿ ಶುರು ಮಾಡಿದ್ರಿ. ಈಗ ಹೇಳಿ, ಈ ಸೂಕ್ಷ್ಮಗಳು ಹೇಳಿ. ಈಗ ಒಬ್ಬ ತುಂಬ ಚೆನ್ನಾಗಿ ಬೆಳೆ ಬರಬೇಕು, ರೇಷ್ಮೆ ಕೃಷಿನೇ ತಗೊಳ್ಳೋಣ, ಎಲ್ಲಿಂದ ಶುರು ಮಾಡಬೇಕು, ಹೆಂಗ್ ನಿರ್ವಹಣೆ ಮಾಡ್ತೀರಿ? ನೀವು ಚಾಕಿ ಸೆಂಟ್ರಿಂದ ಹುಳಗಳನ್ನು ತಂದು ಅದು ಪುನಃ ಗೂಡನ್ನ ಮಾರ್ಕೆಟ್ಗೆ ತಗೊಂಡೋಗೋ ತನಕ ಏನೆಲ್ಲ ಮಾಡ್ತೀರಿ, ಹೆಂಗೆಲ್ಲ ಮಾಡ್ತೀರಿ ಹೇಳಿ ಸರ್. ಈಗ ನಾವು 2 ಜರದ ಮರಿನ ತರೋದು ಸರ್. 2 ಜರದ ಮರಿ ತರುವಾಗ ನಮ್ಗೆ 8-10 ದಿನ ನಾವು ಗ್ಯಾಪ್ ಕೊಡ್ತೀವಿ ಸರ್. ಬೇರೆಯವರು 15 ದಿನ ಗ್ಯಾಪ್ ಕೊಡೋರು ಇದಾರೆ, ಮನೆಯೆಲ್ಲ ಕ್ಲೀನಾಗಿ ಆಗಲಿ ಅಂತ. ನಾವು ಕೊಡೋದು 8-10 ದಿನ ಗ್ಯಾಪು. ಅದರಲ್ಲಿ 3 ಔಷಧಿ ಸಿಂಪಡಣೆ ಮಾಡ್ತೀವಿ. ಫಸ್ಟ್ ಬೀಚಿಂಗ್ ಮತ್ತೆ ಸುಣ್ಣದ ನೀರು ಮಿಕ್ಸ್ ಮಾಡ್ಕೊಂಡು ಫಸ್ಟ್ ಸ್ಪ್ರೇ ಮಾಡ್ಬಿಡ್ತೀವಿ ಸರ್. ಸ್ಪ್ರೇ ಮಾಡಾದ್ಮೇಲೆ ಪುನಃ 2ನೇ ಸತಿ ಅಸ್ತ್ರ ತಪ್ಪು ಡೆಕಾಲು ಯಾವ್ದಾರು ಒಂದು ಇದು ಮಾಡ್ತೀವಿ. ಮರಿ ತರ ಒಂದು 2 ದಿನ ಅಂತ ಒಂದು ಸ್ಪ್ರೇ ಮಾಡ್ಬಿಡ್ತೀವಿ. 2ಡೇ ಸಾಕು ಸಾಮಾನ್ಯ, ನಮ್ಮ ಮನಸ್ಸು ಸಮಾಧಾನ ಇಲ್ಲ ಅಂದ್ಬಿಟ್ಟು 3 ಔಷಧಿ ಸ್ಪ್ರೇ ಮಾಡ್ತೀವಿ. ಅದಕ್ಕೆ ರೇಷ್ಮೆ ಇಲಾಖೆಯಲ್ಲೇ ಕೂಡ ಸಹಾಯದಲ್ಲಿ ಒಂದು ಮೋಟ್ರ್ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಹೊಡಿತೀವಿ. ಪುನಃ ಅದಾದ್ಮೇಲೆ 2 ಜರದ ಮರಿ ರೆಡಿ ಇರ್ತದೆ. ತಂದು ಅದಕ್ಕೆ ಪೇಪರ್ ಹಾಕಿ ಮರಿನೆಲ್ಲ ಅವರು ಪೇಪರಲ್ಲಿ ಹೆಂಗೆ ಕೊಟ್ಟಿರ್ತಾರೆ ಹಂಗೆಲ್ಲ ಹರಡ್ಬಿಟ್ಟು ಲೈಮು ಅಂದರೆ ಸುಣ್ಣ ಡೆಸ್ಟ್ ಮಾಡ್ತೀವಿ ಸರ್. ಅವ್ರು ಕೊಟ್ಟಿದ ದಿನ ನಾವು ಸೊಪ್ಪಾಕಲ್ಲ, ಪುನಃ ನಾಳೆ ಎಲ್ಲ ಎದ್ದಿರುತ್ತೆ. ಅದಕ್ಕೆ ವಿಜೇತ ಪೌಡ್ರೋ ಇನ್ಯಾವುದೋ ಪೌಡ್ರ್ ಇರುತ್ತೆ, ವಿಜೇತ ಪೌಡ್ರೆ ಅನ್ಕೊಳ್ಳಿ, ಅದನ್ನ ಅದು ಕೊಟ್ಟಿರೋ ಪ್ರಮಾಣದಲ್ಲಿ ನಾವು ಪೌಡ್ರನ್ನ ನಾವು ಹಾಕಿ ಸೊಪ್ಪಾಕ್ತೀವಿ. ಪುನಃ ಮೂರು ದಿನ ಆದ್ಮೇಲೆ, ಅಂದ್ರೆ ಬೇಸಿಗೆ ಇದ್ರೆ ಆರು ಸೊಪ್ಪಿಗೆ ಕೂತ್ಕೊತಿದೆ, ಸ್ವಲ್ಪ ಚಳಿ ಇದ್ರೆ ಏಳು ಎಂಟು ತಳ್ಳುತ್ತೆ. ಈ ಟೈಮಲ್ಲಿ ಒಂದು ಮೂರು ದಿನ ಮೂರುವರೆ ದಿನ ನಾಲ್ಕು ದಿನ ಬೇಯುತ್ತದೆ, ಆಗ ಜರಕ್ ಸೆಟ್ಲ್ ಆಗುತ್ತೆ. ಅಂದ್ರೆ ನಮ್ ಸಾಮಾನ್ಯ ನಮ್ ಜನಕ್ಕೆಲ್ಲ ಗೊತ್ತಿರುತ್ತೆ ಜರಕ್ ಹೆಂಗ್ ಸೆಟ್ಲ್ ಐತೆ ಅಂತ, ಗೊತ್ತಿಲ್ಲದೆ ಇರೋರ್ಗು ತಿಳ್ಕೊಳಕ್ ಗೊತ್ತಾಗಲ್ಲ. ಸ್ವಲ್ಪ ಮರಿ ಎಲ್ಲ ಕೊಕ್ ನಂಗೆ ತಲೆ ಎತ್ತಿ ನಿಂತಿರುತ್ತೆ ಸರ್. ಆವಾಗ ನೋಡ್ಬಿಟ್ಟು ಇನ್ನೂ ಸ್ವಲ್ಪ ಮರಿಗಳು ಕಾಯಿ ಮಾಡಿರುತ್ತೆ, ಅದಕ್ಕೆ ತೆಳ್ಳಕ್ಕೆ ಸೊಪ್ಪು ಹಾಕ್ತೀವಿ. ಪುನಃ ನಾಳೆ ನೋಡಿದಾಗ ಎಲ್ಲ ಕೊಕ್ ಎತ್ಕೊಂಡು ಸುಮ್ಮನೆ ಕೂತು ಬಿಟ್ಟಿರುತ್ತೆ ಮರಿ, ಆಗ ಸೊಪ್ಪು ಮೇಯಲ್ಲ. ಅಲ್ಲಿಗೆ ಮೂರು ಜರಕ್ ಸೆಟ್ಲ್ ಆಗಿದೆ ಅಂತ ಅರ್ಥ. ಆವಾಗ ಮೂರು ಜರಕ್ ಸೆಟ್ಲ್ ಆದಾಗ ಸುಣ್ಣನ ನಾವು ನಾಟಿ ಸುಣ್ಣನ ಜಿಡಿ ಆಡಿ ಮಡಿಕೊಂಡಿರ್ತೀವಿ, ರೆಡಿಮೇಡ್ ಸುಣ್ಣನೂ ಇರುತ್ತೆ. ಎಲ್ಲಕ್ಕೂ ಹದವಾಗಿ ಸುಣ್ಣನ ಒಡೆದು ಬಿಡ್ತೀನಿ ಸರ್. ಸುಣ್ಣ ಒಡೆದ ನಾಳೆಗೆ ಮರಿ ಎಲ್ಲ ನೀಟಾಗಿ ಒಂದೊಂದಾಗಿ ತಲೆ ಅಲಾಡ್ಸ ಸ್ಟಾರ್ಟ್ ಮಾಡುತ್ತೆ. ಆಗ ಒಂದು 60% ಎದ್ದಿರುತ್ತೆ. ಪುನಃ ನೋಡ್ಬಿಟ್ಟು ಸಾಯಂಕಾಲನ ಬೆಳಗ್ಗೆನ ನೋಡ್ಬಿಟ್ಟು ಹೊಸ್ದಾಗಿ ಸೊಪ್ಪು ಕೊಡೋದು. ಸೇಮ್ ಮೂರು ದಿನ ಏನು ಹೇಳಿದೆ ಅದೇ ಥರ ನಾಲ್ಕು ಜರಕ್ಕೆ ಸೆಟ್ಲ್ ಆಗುತ್ತೆ. ನಾಲ್ಕು ಜರ ಫೈನಲ್, ಒಂದು ಜರ ಎರಡು ಜರ ಅವ್ರು ಹೇಳಿಸ್ಕೊಟ್ಟಿರ್ತಾರೆ, ಎರಡು ಜರದಿಂದ ಎದ್ದಮೇಲೆ ಮಾಮೂಲಿ ನಾಲ್ಕು ಜರ ಫೈನಲ್. ನಾಲ್ಕು ಜರದಿಂದ ಎದ್ದಮೇಲೆ ಏಳು ದಿನ 14 ಸೊಪ್ಪು ಹಾಕ್ಬೇಕು ನಾವು, ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು. ಕೆಲವರು ಮೂರನು ಕೊಡೋರಿದ್ದಾರೆ, ನಾಲ್ಕನು ಕೊಡೋರಿದ್ದಾರೆ, ನಾವು ಎರಡು ಸೊಪ್ಪು ಕೊಡ್ತೀವಿ. ನಾಲ್ಕು ಜರದಿಂದ ಎದ್ದಮೇಲೆ ಸರ್ ಮೀಡಿಯಂ ಆಗಿ ಸೊಪ್ಪು ಕೊಡ್ತೀವಿ. ಮೂರು ದಿನ ಆದಮೇಲೆ ನಾವು ಸ್ವಲ್ಪ ಜಾಸ್ತಿ ಸೊಪ್ಪು ಕೊಡ್ತೀವಿ. ನಮ್ದು 50 ಉದ್ದ 20 ಆಗಲ್ಲ ಶೆಡ್ಡು, ಅದರಲ್ಲಿ 45 ನಮ್ದು ರ್ಯಾಕ್ ಇರೋದು, 200 ಮರಿ ತತ್ತೀವಿ. ಆರಾಮಾಗಿ ಮೇಯಿಸ್ಕೊಂಡು ನಾವು ಅಪ್ಪ ಮಕ್ಕ ಇಬ್ಬರೇ ಸರ್, ನಾವು ಹೊರಗಡೆಯಿಂದ ಸೊಪ್ಪು ತಂದು ಮೇಯಿಸ್ತಿದ್ದು. ಇವಾಗ 2.5 ಎಕರೆ ಹಾಕಿದ್ವಿ, ನಮ್ಮ ತೋಟ ಎಲ್ಲ ಪಿಕಪ್ ಆಯ್ತಾ ಇದೆ, ನಮ್ಗೇನು ಸೊಪ್ಪಿನ ಅವಶ್ಯಕತೆ ಇನ್ನು ಮುಂದಕ್ಕೆ ಆಗಲ್ಲ. 24-25 ಮಾರ್ಕೆಟಿಂಗ್ ಫಿನಿಶ್, ಅಂದ್ರೆ 25-26 ನಮ್ಮ ಕೈಗೆ ದುಡ್ಡು ಬಂದ್ಬಿಡುತ್ತೆ. ಇನ್ನು 6-7 ಇರುತ್ತೆ, ಅದಕ್ಕೆ ಸೇಮ್ ಔಷಧಿ ಹೊಡೆದ್ಬಿಟ್ಟು ಮರಿ ತರೋದು. 24 ಇವತ್ತು ಯಾವ್ದ್ರಲ್ಲೂ ದುಡ್ಡು ಕೈಗೆ ಸೇರಲ್ಲ. ಇದರಲ್ಲಿ ಮೇನು ಹೊಟ್ಟೆ ಚೆನ್ನಾಗಿರೋ ಬಿತ್ತನೆ ಕೊಡಬೇಕು, ಎರಡು ಸೋಂಕು ನಿವಾರಣೆ ಚೆನ್ನಾಗಿ ಮಾಡಬೇಕು, ತೋಡು ನಿವಾರಣೆ ಚೆನ್ನಾಗಿ ಮಾಡಬೇಕು. ಇಷ್ಟು ಕರೆಕ್ಟಾಗಿ ಮಾಡಿದ್ರೆ ಗಾಳಿಯ ಅವಕಾಶ ಚೆನ್ನಾಗಿರಬೇಕು, ನೀವು ನೀಟಾಗಿರಬೇಕು, ಇಷ್ಟು ಮಾಡಿದ್ರೆ ಬೆಳೆ ಪಾಸ್ ಮಾಡೋದು ಸರ್. ಒಳ್ಳೆ ತಿಪ್ಪ ಗೊಬ್ಬರ ಹಾಕೊಂಡು ಆಮೇಲೆ ಮೇನು ಪೇಸಿಂಗು, ಪೇಸಿಂಗ್ ಕೊಡಬೇಕು ತೋಟಕ್ಕೆ. 3 ಅಡಿ 3 ಅಡಿ ಹಾಕ್ಬಿಟ್ಟು ಹಾಕಿದ್ರೆ ಅದು ಅಷ್ಟೊಂದು ಇಳುವರಿ ಬರಲ್ಲ, ತೆಂಗಿನ ತೋಟದೊಳಗೆ ಬರಲ್ಲ, ಎರಮಣ್ಣಲ್ಲಿ ಬರಲ್ಲ, ಕೆಬ್ಬೆ ಭೂಮಿಲಿ ಇನ್ನೂ ಚೆಂದ. ಜರುಗು ಮಣ್ಣುಗಳು ಸರಿ, ಎರಮಣ್ಣಲ್ಲಿ ಬೆಳೀತಾರ ಬೆಳೆಯೋರು ಇಲ್ಲ ಅಂತಿಲ್ಲ, ಸ್ವಲ್ಪ ಇಳುವರಿ ಕಡಿಮೆ ಇರುತ್ತೆ. ಮಳ ಓದ್ಬಿಟ್ರೆ ಏನಾಗೋಗುತ್ತೆ, ಶೀತ ಆದಾಗ ಸ್ವಲ್ಪ ಬೆಳೆ ಡ್ಯಾಮೇಜ್ ಆಗುತ್ತೆ. ಕೆಬ್ಬ ಭೂಮಿಲಿ ಮಾತ್ರ ಸೂಪರ್ ಬರುತ್ತೆ ಸರ್, ಆರಾಮಾಗಿ ಮಾಡ್ಬೋದು ಸರ್. ಮತ್ತೆ ಅದರಲ್ಲಿ ನೀವು ವೇಸ್ಟೇಜ್ ಸೊಪ್ಪುಗಳೆಲ್ಲ ಬರುತ್ತೆ ಆರಾಮಾಗಿ. ನೀವು 7 ಎಕರೆ ಕಡ್ಡಿ ಹಾಕೋರು ಆರಾಮಾಗಿ ಒಂದ್ ಜೊತೆ ಒಂದ್ 4-5 ಕುರುಗಳು ಮೇಯಿಸ್ಬೋದು. ಮತ್ತೆ ನಮ್ಮ ಹತ್ರ ನಾಟಿ ಹಸು ಇದೆ ಸರ್, ನಾವು ಇಷ್ಟೊಂದು ಬೆಳಕೊಂಡು ಜೀವನ ಮಾಡ್ಕೊಂಡು ನಾವು ಅವ್ರ ಇವರಲ್ಲಿ ಮಾಡ್ಕೊಂಡು ಇವತ್ತು ನಾವು ಸ್ವಾವಲಂಬಿಯಾಗಿ ಬದುಕ್ತಾ ಇದೀವಿ. ನಮ್ಗೆ ರೇಷ್ಮೆ ಅನ್ನ ಕೊಡ್ತಾ ಇದೆ. ನಾವೇ ಇವತ್ತು ಒಂದು ತಿಂಗಳಿಗೆ ಕಡಿಮೆ ಅಂದ್ರೂ ಒಂದ 7-8 ಸಾವಿರ ಕಂಬಳ ಕೊಡ್ತೀವಿ ರೇಷ್ಮೆಗೆ. ಕಸ ಸುರಿಯೋದು ನಾವೇ ಮಾಡ್ಕೊಳ್ಳೋದನ್ನ ನಾವೇ ಮಾಡ್ಕೋತೀವಿ. ನಾವು ಮಾಡೋಕ್ಕಾಗದಂಥ ಕೆಲಸಗಳನ್ನ ಲೇಬರ್ ಕರ್ಕೋತೀವಿ. ಲೇಬರ್ ಕರೆಯದೆ ನಾವೇ ಮಾಡ್ತೀವಿ ಅನ್ನೋದು ಸ್ವಾರ್ಥ ಆಗೋಯ್ತದೆ. ಅದಕ್ಕೆ ನಾವು ಲೇಬರ್ಗೂ ಕೊಡ್ತೀವಿ, ನಾವು ಮಾಡ್ತೀವಿ. ಮತ್ತೆ ನಮ್ಮ ಹತ್ರ ನಾಟಿ ಹಸು ಇದೆ 4, ಪ್ಯೂರ್ ಹಳ್ಳಿ ಕಾರು. ಅದರಲ್ಲಿ ಏನಾಗಿತ್ತು ಅಂದರೆ ಹಳ್ಳಿ ಕಾರಲ್ಲಿ ನಾವು ಊರಲ್ಲೇ ಲೋಕಲ್ ಇರೋಂಥದನ್ನ ಕ್ರಾಸ್ ಕೊಡ್ತಿದ್ವು. ಮತ್ತು ನಮ್ಮ ಸ್ನೇಹಿತರುಗಳು ಇಂಥ ಜಾತಿ ಹಸುಗಳು ಮಡಿಕೊಂಡು ಯಾಕೆ ಅಲ್ಲಿ ಇಲ್ಲಿ ಕ್ರಾಸ್ ಮಾಡಿಸ್ತೀರ, ಒಳ್ಳೆ ಜಾತಿಯಾದಂಥ ಗೂಳಿಗಳ ನೀವು ಆಯ್ಕೆ ಮಾಡ್ಕೊಂಡು ಕ್ರಾಸ್ ಮಾಡಿ ಅಂತ ನಮ್ಮ ಸ್ನೇಹಿತರು ಅಂದಾಗ 1 ಕೋಟಿ ಕೃಷ್ಣ ಅಂದ್ಬಿಟ್ಟು ಕೃಷಿ ಮೇಳಗೆಲ್ಲ ಹೋಗಿತ್ತು. ಆ ಹಸುಲಿ ನಾವು ಮಳವಳ್ಳಿಗೆ ಹೋಗಿ, ನಮ್ಮದೇ ಒಂದು ವೆಹಿಕಲ್ ಇದೆ ಸರ್, ನಾನು ಓನಾಗಿ ಟಾಟಾ ಎಸ್ ಮಾಡ್ಕೊಂಡಿದ್ದೀನಿ. ಒಂದು ನಮಗೆ ಗೂಡು ತಗೊಂಡೋಗೋದಕ್ಕೆ, ಸೊಪ್ಪು ತಗೊಳ್ಳೋದಕ್ಕೆ, ಇಷ್ಟಕ್ಕೆ ಓನಾಗಿ ನಾನು ಮಾಡ್ಕೊಂಡಿದ್ದೀನಿ. ನಮ್ಮ ಗಾಡಿಯಲ್ಲೇ ಕೂಡ ಮಳವಳ್ಳಿಗೆ ಹೋಗಿ ಅದನ್ನು ಕ್ರಾಸ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಅದು 26 ಆಗ್ತು, ಅದು ಕರು ಸೂಪರ್ ಕರು ಓರ್ಗರ್ ಹಾಕಿದೆ. ಈ ವರ್ಷ ಬರೋ ವರ್ಷ ಗಂಟ ಸರ್ ಅದನ್ನು ಹಾಲು ಕೊಟ್ಟು ಚೆನ್ನಾಗಿ ಕಾಪಾಡ್ಬಿಟ್ರೆ 60,000 ಆಯ್ತದೆ ಸರ್. ಈಗ ಅದಕ್ಕೆ ನಾವು ಜೊತೆ ಹಾಕ್ಬೇಕು. ಈಗ ಆಲ್ರೆಡಿ 2 ಹೆಂಗರವೆ, ಅದು ತುಂಬ ಚೆನ್ನಾಗದೆ. ಈಗ 3 ಜತ್ರಿಗೆ ಹೊಡಿಬೇಕು ಅವನ. ಮತ್ತು ಮಲೆನಾಡು ಗಿಡ್ಡ ಅದು ಒಂದಿದೆ ಸರ್. ಮಲೆನಾಡು ಗಿಡ್ಡ ಹೆಂಗೆ ಅಂದರೆ ತುಂಬ ಸೂಪರ್ ಸರ್, ಹಾಲು ಮಾತ್ರ ಅಮೃತ. ಅದು ನಮ್ಮ ನಾಟಿ ಹಸುಗಿಂತ ಚೆನ್ನಾಗಿದೆ. ಅದು ನಮ್ಮ ಸ್ನೇಹಿತರು ಸಕಲೇಶ್ಪುರದಿಂದ ತಂದಿದ್ರು, ನಂದೀಶ್ ಅಂದ್ಬಿಟ್ಟು ಅವ್ರ ಹೆಸರು, ಚಾಮರಾಜನಗರ ಹತ್ರ ದೊಡ್ಡಪೇಟೆಯಲ್ಲಿರೋದು ಸರ್. ಅವರು ಒಬ್ಬರು ಅಧಿಕಾರಿ, ರಿಟೈರ್ಡ್ ಅಧಿಕಾರಿ. ಅವರು ಪಾಪ ನಮ್ಮ ಗುಣ ನೋಡ್ಬಿಟ್ಟು ವ್ಯಾಪಾರನೇ ಹೇಳಲಿಲ್ಲ, ನಮ್ಗೆ ಹಾಲು ನಿಂತೋಗಿತ್ತು, ಯೋ ನನ್ನ ಹಸು ತಗೊಂಡೋಗ ಅಂದ್ಬಿಟ್ಟು ಕೊಟ್ಟರು. ಕರುಣ ನಿಂತು ಅಂದಮೇಲೆ ನನ್ನ ಹೆಂಗಾರ ನನಗೆ ಕೊಡಪ್ಪ ಅಂದರು. ಹಸು ಅದು ಹಾಲು ತಿರೋದ ತಕ್ಷಣ ಅವ್ರ ಕರು ಅವ್ರಿಗೆ ಕೊಟ್ಬಿಟ್ವಿ. ಪುನಃ ಕರು ಹಾಕಿದೆ, ಈಗ ತುಂಬ ಚೆನ್ನಾಗಿದೆ ಸರ್. ಹೆಣ್ಗರು ಅವ್ರಿಗೆ ಕೊಟ್ರಿ, ಅವ್ರ ಕರು ಅವ್ರಿಗೆ ಕೊಟ್ಬಿಟ್ಟು ಹಾಲು ಬಿಡಿಸ್ಕೊಂಡ್ಮೇಲೆ ಪುನಃ ಒಂದು ಕರು ಹಾಕದೆ, ಈಗ ಮೊಡ್ನ ಹಾಕ್ಬಿಟ್ಟದೆ ಅದು ಚರಕ್ಕೆ. ಹೆಂಗಾರು ಹಾಕ್ಬಿಟ್ಟಿದ್ರೆ ಪಾಪ ಯಾರಿಗಾರು ಕೊಡ್ಬೋದಾಗಿತ್ತು. 4-5 ಹಸು ಇದೆ, ಮತ್ತೆ ಕುರಿಗಳು ಇದೆ, ಬಾಳೆ ಹಾಕಿದೀವಿ. ಈಗ ಒಂದ್ 3 ಎಕರೆ ಏನಾರು ಮಾಡೋ ಅಂದ್ಬಿಟ್ಟು ನಾವು ವರಮಹಾಲಕ್ಷ್ಮಿಗೆ ಬಾಳೆ ಹಾಕ್ಬೇಕು ಅಂದ್ಬಿಟ್ಟು ಒಂದ್ 1.5 ಎಕರೆ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಏನು ಹಾಕಲ್ಲ ಈಗ ಅದಕ್ಕೆ. ಈಗ ಯಾಕಂದ್ರೆ ಬೇರೆ ಟೈಮಲ್ಲಿ ಬೆಳೆದ್ರೆ ಸೀಸನ್, ನಾವ್ ಏನಪ್ಪಾ ಅಂದ್ರೆ ಮೇನು ಸೀಸನ್ ಇದ್ದಾಗಲೇ ಮಾಡ್ಬೇಕು ಅಂತ. ಈಗ ಸೀಸನ್ ಇದ್ದಾಗ ಬಕ್ರಿಗ್ ಮೇಯಿಸ್ತ್ರೆ ದುಡ್ಡು, ಈ ಟೈಮಲ್ಲಿ ಮೇಯಿಸ್ತ್ರೆ ದುಡ್ಡಾಗಲ್ಲ, ಮಾಂಸದ ಲೆಕ್ಕದಲ್ಲಿ ಕೇಳ್ತಾರೆ. ಅದ್ರಲ್ಲಿ ಏನಂದ್ರೆ ಬಕ್ರಿದ್ದ ಸಾಕಿದ್ರೆ ಒಳ್ಳೆ ದುಡ್ಡು ಕೊಟ್ಬಿಡ್ತಾಕತ್ತಾರೆ ಸರ್. ಒಂದೊಂದು ಮರಿ 30,000, 35,000, 38,000 ವರೆಗೂ ನಾನು ಮಾರಿದ್ದೀನಿ. ಅದಕ್ಕೇನಪ್ಪ ಅಂದ್ರೆ ಬೀಜ ಬಡಿಸಬಾರ್ದು, ಕೊಮ್ಮುರಿದಿರಬಾರ್ದು, ಕಿವಿ ಡ್ಯಾಮೇಜ್ ಆಗಿರಬಾರ್ದು. ಈ ತರ ಒಳ್ಳೆ ಶೈಲಿಯಾಗಿ ಅವ್ರು ತಕಬಿಟ್ರೆ ಅವರು ಬೆಲೆ ಕಟ್ಟಲ್ಲ, ಚೆನ್ನಾಗಿರೋ ಮರಿಗೆ ಎಷ್ಟಾದ್ರು ತಗೋತಾರೆ. ಅದರಿಂದ ನಾವು ಬಕ್ರೀದ್ ಮೇಯಿಸ್ತೀವಿ, ಅದರಲ್ಲಿ ನಾವು ಆರ್ಥಿಕವಾಗಿ ಲಾಭ ಕಂಡ್ಕೊಂಡಿದ್ವಿ. ಈಗ ಅದಕ್ಕೂ ಒಂದ್ ಶೆಡ್ ಎಲ್ಲ ಮಾಡಿದ್ರ ಅದ್ರಲ್ಲಿ ಏನೆಲ್ಲ ಒಂದ್ ತಾಂತ್ರಿಕತೆಗಳನ್ನ ಮಾಡಿದ್ರಿ ಕುರಿ ಸಾಕಾಣಿಕೆ? ಕುರಿ ಸಾಕಾಣಿಕೆ ಸರ್ ನಾವು ಮಾಮೂಲಿ ಅದಕ್ಕೆ ಚಂಡಿಗೆ ರೂಪದಲ್ಲಿ ಮಾಡ್ಕೊಂಡಿದ್ವಿ. ಮಳೆ ಬಿದ್ದಾಗ ಒಳಗಡೆ ಅದಕ್ಕೆ ಮಾಡ್ಕೊಂಡಿದ್ವಿ, ಅಲ್ಲಿ ಕಟ್ಟಾಕಿದೀವಿ. ರೇಷ್ಮೆ ಸೊಪ್ಪು ಕೊಡ್ತೀವಿ, ತಿಂಡಿಗಳು ಕೊಡ್ತೀವಿ. ಅಂದ್ರೆ ನಾವು ಹೆಣ್ಣು ಮರಿಗಳು ಮಾಡಕ್ ಹೋಗಿಲ್ಲ ಸರ್. ನೀವೇನು ಮೇವೆಲ್ಲ ಏನು ಬೆಳೆಯಲ್ವಾ? ಮೇವು ಹಾಕೊಂಡಿದೀವಿ ನಾವು, ದನಗಳಿಗೆ ಕುರಿಗಳಿಗೆ ಎಲ್ಲ ಹಾಕೊಂಡಿದೀವಿ. ಉಳ್ಳಿ ಹಾಕ್ತಿವಿ, ಉಳ್ಳಿ ಹಾಕ್ತದೆಲ್ಲ ಕಿತ್ತು ಕುರಿಗಳಿಗೆ ಮೇಯಿಸ್ತೀವಿ. ಮತ್ತೆ ರೇಷ್ಮೆ ಸೊಪ್ಪು, ಅದ್ರಲ್ಲಿ ಬರೋಂತ ವೇಸ್ಟೇಜ್ ಸೊಪ್ಪುಗಳು, ಸೆತ್ತೆಗಳು ಕುಲ್ ತರ ಬರ್ತದೆ ನಮ್ ಜಮೀನಿ, ಅದೆಲ್ಲ ಕಿತ್ ಮೇಯಿಸ್ತೀವಿ. ಅದೆಲ್ಲ ತಿನ್ನುತ್ತೆ? ತಿನ್ನುತ್ತೆ ಸರ್. ತಿನ್ನುತ್ತೆ ಸರ್. ಮಾತ್ರ ನಮ್ಗೆ ಏನಂದ್ರೆ ಸರ್, ಹೊರಗಡೆಯಿಂದ ಜನ ಬಂದು ಹೇಳದೆ ನಮ್ ಖುಷಿ. ನೀವು ಈ ವಯಸ್ಸಲ್ಲಿ ಮಾಡಿದ್ರ ಮಹೇಶ್, ಬೇರೆಯವ್ರ ಹತ್ರ ಇದ್ರಿ ಎಲ್ಲ ಮಾಡಿದ್ರಿ, ಅವರು ಹೇಳದೆ ನಮ್ಗೊಂಥರ ಇನ್ನೂ ಮಾಡ್ಬೇಕಲ್ಲ, ಇನ್ನೂ ಮಾಡ್ಬೇಕಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಅಧಿಕಾರಿಗಳು ಕೂಡ ಅಷ್ಟೇ ಸರ್, ನಮ್ಗೆ ಸಪೋರ್ಟ್ ಕೊಡ್ತಾರೆ. ಈಗ ಕೃಷಿ ವಿಜ್ಞಾನ ಕೇಂದ್ರದವರು ಶ್ಯಾಮರಾಜ್ ಅಂದ್ಬಿಟ್ಟು ಎರಡು ತೊಟ್ಟಿದ್ದು ಇದು ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ದು, ಇವಾಗ ಮಾಡ್ಬೇಕು ಅದನ್ನ. ನನ್ನ ಆಸೆ ಏನಂದ್ರೆ ಸರ್, ಈಗ ಆರ್ಗ್ಯಾನಿಕ್ನೇ ಮಾಡ್ಬೇಕು. ನಮ್ಮ ಹತ್ರ ಚಿಂದಂತ ಹಸುಗಳಿದೆ, ನಾವು ಅದನ್ನ ಉಪಯೋಗಿಸ್ಕೊತಾ ಇಲ್ಲ. ನಮ್ಮ ಮಲೇಶ್ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಸರ್ ಇದಾರೆ ಐರಳ್ಳಿ ಅವರು, ಅವರು ಕೂಡ ನಿನ್ನ ಹತ್ರ ಚಿನ್ನ ಇದೆ ಕಣೆ, ನೀವು ಉಪಯೋಗಿಸ್ಕೊತಾ ಇಲ್ಲ, ನಾ ಅದು ಜೀವಾಮೃತ ಮಾಡು ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಒಂದೊಂದಾಗಿ ಎಲ್ಲ ಮಾಡ್ಬೇಕು ಸರ್, ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಪ್ರಶಸ್ತಿ ಕೊಟ್ರಲ್ಲ, ಅವ್ರು ಏನೆಲ್ಲ ಅಂಶಗಳನ್ನ ಗಮನಿಸಿ ಕೊಟ್ರು ನಿಮ್ಗೆ ಸಮಗ್ರ ಕೃಷಿ ಪ್ರಶಸ್ತಿ ಬಂತು ಅಂದ್ರಲ್ಲ ಸರ್? ನನಗೆ ಸ್ಟಾರ್ಟಿಂಗ್ ಅಲ್ಲಿ ಸುತ್ತೂರ್ ಕೃಷಿ ವಿಜ್ಞಾನ ಕೇಂದ್ರದವ್ರು ಗುರುತಿಸಿದ್ದು. ಕಳಿಮನಿ ಸರ್ ಅಂದ್ಬಿಟ್ಟು, ಅರುಣ್ ಬಾಳ್ಮಟ್ಟಿ ಸರ್ ಅಂದ್ಬಿಟ್ಟು ಬಂದು ನೋಡ್ಬಿಟ್ಟು, ಜನ ಯುವಕರು ಇವತ್ತು ಮುಂದೆ ಬರ್ತಾ ಇಲ್ಲ, ಈ ಹುಡುಗನ ಗುರುತಿಸ್ಬೇಕು ಅಂದ್ಬಿಟ್ಟು ನಾವು ಕಡಿಮೆ ವೆಚ್ಚದಲ್ಲಿ ಮಾಡಿದ್ರಿಂದ ಬಂದು ನಾವು ರೇಷ್ಮೆ ಬೆಳೀತಾ ಇದ್ವಿ, ಜೋಳ, ಉಳ್ಳಿ, ಅವರೆ ಈ ತರವಾಗಿ ಮಳೆ ಪದ್ಧತಿಯಲ್ಲಿ ಬೆಳಿತಿದ್ವಿ ಸರ್. ಈ ಮಾಮೂಲಿ ನಾವು ಇರೋಷ್ಟಕ್ಕೆ ರೇಷ್ಮೆ ಎಲ್ಲ ಬೆಳಿತಿದ್ವು, ಕುರಿ ಮಾಡ್ತಿದ್ವಲ್ಲ, ಅದಕ್ಕೆ ಇವರು ಗುರುತಿಸ್ಬಿಟ್ಟು ನನಗೆ ಕೊಟ್ರು ಸರ್. ಅದಾದ್ಮೇಲೆ ತಾಲೂಕದ್ದು GKVKಯಲ್ಲಿ ಮುಖ್ಯಮಂತ್ರಿ ಹತ್ರ ಕೊಡಿಸಿದ್ರು ಸರ್, GKVK ಬೆಂಗಳೂರು. ಆಗ್ಲೂ ಇದನ್ನೆಲ್ಲ ಗಮನಿಸಿ ಅವರು? ಹೌದು ಸರ್, ಬಂದಿದ್ರು. ಮತ್ತೆ ಆತ್ಮ ಟ್ರೈನಿಂಗ್ಸ್ ಅಂದ್ಬಿಟ್ಟು ಕೃಷಿ ಇಲಾಖೆಯಿಂದ ಕೂಡ ಎಲ್ಲ ಬಂದು ವಿಸಿಟ್ ಮಾಡಿ ನೋಡಿದ್ರು. ಈಗ ನೀವು ಈ ರೇಷ್ಮೆನ ಯಾವ ಮಾರ್ಕೆಟ್ಗೆ ತಗೊಂಡೋಗೋದು? ನಾವು ಸರ್ ರಾಮನಗರನೇ, ಮೈಸೂರಲ್ಲೂ ಇದೆ ಮಾರ್ಕೆಟು. ಕಾರಣ ಏನಪ್ಪಾ ಅಂದ್ರೆ ರೀಲರ್ಸ್ಗಳು ಕಡಿಮೆ, ಒಂದ್ 4 ಜನ ಇದಾರೆ, ಒಂದೊಂದ್ಸತಿ ರೈಟ್ ಕೊಡ್ತಾರೆ, ಒಂದೊಂದ್ಸಲ ರೈಟ್ ಕೊಡಲ್ಲ. ಕೆಲವರು ಇಲ್ಲೇ ಅಡ್ಜಸ್ಟ್ ಆಗಿರೋ ಕೆಲವರು 40 ಕೆಜಿ 50 ಕೆಜಿ ಬೆಳೀತಾರೆ, ಪಾಪ ಅವ್ರು ತಗೊಂಡು ಹೋಗೋಕ್ಕಾಗಲ್ಲ. ಇಲ್ಲೂ ಒಂದೊಂದ್ಸತಿ ರೈಟ್ ಕೊಟ್ಬಿಡ್ತಾರೆ, ಒಂದೊಂದ್ಸಲ ರೈಟ್ ಸಿಗಲ್ಲ. ಅದರಿಂದ ನಮ್ಗೆ ರಾಮನಗರ ಅಡ್ಜಸ್ಟ್ ಆಗ್ಬಿಟ್ಟದೆ. ರಾಮನಗರ ಬೆಸ್ಟ್, ನಾವು ಅಲ್ಲೇ ತಗೊಂಡೋಗಿ ಮಾರೋದು. ಇನ್ನು ಏನೆಲ್ಲ ಮಾಡ್ಬೇಕು ಅಂತ ಆಸೆ ಇದೆ ಮಹೇಶ್ ಸರ್? ನನ್ನ ಕನಸು ಏನಂದ್ರೆ, ನಮ್ಮ ಅಣ್ಣನಿಗೊಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಬೇಕು ಸರ್. ಯಾಕಂದ್ರೆ ಅವ್ನ್ ಮಾಡ್ಬೇಕಾಗಿತ್ತು ಪಾಪ, ಅವ್ನ್ ಮಾಡಿಲ್ಲ, ನನ್ನ ಜವಾಬ್ದಾರಿಗಿರಿಂದ ಅವ್ನಿಗೊಂದು ಮದುವೆ ಮಾಡ್ಬೇಕು. ನಿನಗೆ ಲೈನ್ ಕ್ಲಿಯರ್ ಆಗುತ್ತೆ. ನಾನ್ ಮದುವೆ ಮಾಡ್ಕೋಬೇಕು, ಆಮೇಲೆ ಒಂದೊಳ್ಳೆ ಮನೆ ಕಟ್ಬೇಕು ಸರ್, ಒಂದೊಳ್ಳೆ ಕಾರ್ ತಕೋಬೇಕು. ಕಾರ್ ಇದೆ ನನ್ನ ಹತ್ರ ಇತ್ತು, ಆದ್ರೂ ನನ್ ಕನಸು. ಯಾಕಂದ್ರೆ ನಾನ್ ಕಷ್ಟ ಬಿದ್ದಿರೋದಕ್ಕೆ ನನ್ನ ಶ್ರಮ ಇನ್ನೂ ಬೇಕು. ನಾನು ಜೀವಾಮೃತ, ಇನ್ನೂ ಸಮಗ್ರ ಕೃಷಿ, ಇನ್ನೂ ದೊಡ್ಡದಾಗಿ ಲಾಭ ಕಾಣಬೇಕು. ನಿಮ್ಮ ದಿನಚರಿ ಹೆಂಗ್ ಶುರು ಆಗುತ್ತೆ, ಹೆಂಗಿರುತ್ತೆ ಬೆಳಿಗ್ಗೆ ಎದ್ದು? ಬೆಳಿಗ್ಗೆ ಸರ್ ನಾನು ಮರಿ ಏನಾದ್ರು ಇದ್ಬಿಟ್ರೆ 2-3 ಗಂಟೆಗೆ ಎದ್ದು ಹುಳ ನೋಡಿ ಸೊಪ್ಪೆಲ್ಲ ಹಾಕ್ತೀನಿ. ಮರಿ ಇಲ್ಲ ಅಂದ್ರೆ 6 ಗಂಟೆ 6:30 ಹೇಳ್ತೀನಿ. ಮೇನ್ ನಮ್ಮಪ್ಪ ದನಕರು ನಮ್ಮಪ್ಪ ನೋಡ್ಕತ್ತೆ, ಹುಳು ಎಂಡ್ ಅವರ್ ನಾನು, ದನಕರುಗಳು ಕುರಿ ಎಲ್ಲ ಅವ್ರ ಎಂಡ್ ಅವರ್ ಮಾಡ್ತಾರೆ. ಈ ಬೇರೆ ರೇಷ್ಮೆ ಸಂಬಂಧಪಟ್ಟದೆಲ್ಲ ನಾನು ನೋಡ್ಕೋತೀನಿ. ನಮ್ಮಅಪ್ಪ, ನಮ್ಮ ತಾಯಿ, ನಮ್ಮ ಅಜ್ಜಿ ಫುಲ್ ಸಪೋರ್ಟ್ ಸರ್ ನಂಗೆ. ಇದುವರೆಗೂ ನಾನು ಏನ್ ಮಾಡ್ತಾ ಇದೀಯಾ, ಹೆಂಗೆ, ಏನು ಕೇಳಿದ, ಏನ್ ಮಾಡಿದ್ರು ಅವ್ರು ಮಾಡುವಂತಾರೆ. ಈಗ ಹಿಪ್ಪಿನೇರಳೆ ಬೇರೆ ಬೇರೆ ತಳಿಗಳು ಬಂದಿವೆ, ಮೇವು ಉಣಸಕ್ಕೆ ಬೇರೆ ಬೇರೆ ಪದ್ಧತಿಗಳು, ಈಗೆಲ್ಲ ರೆಂಬೆ ಪದ್ಧತಿಗಳೆಲ್ಲ ಮಾಡ್ತಿದ್ದಾರೆ, ಚಂದ್ರಿಕೆಗಳು ಬೇರೆ ಬೇರೆ ತರ ಬಂದಿವೆ, ನೀವು ಅದೆಲ್ಲ ಅಳವಡಿಸ್ಕೊಂಡಿದ್ದೀರಾ ಹೆಂಗೆ ಸರ್? ನಾವು ಬೇರೆ ಬೇರೆ ತಳಿಗಳು ನಮ್ಗೆ ಮಾಡಕ್ ಆಗ್ಲಿಲ್ಲ ಸರ್. V1 ಸೂಪರ್, V1 ಬಿಟ್ರೆ ಯಾವ್ದು ನೀರಿಲ್ದೆ ಇರೋ ಜಾಗದಲ್ಲಿ ಬೇರೆ ಬೇರೆ ತಳಿಗಳು ಮಾಡ್ಬೋದು. ನೀರಿರೋ ಜಾಗದಲ್ಲಿ V1 ಆಯ್ಕೆ ಮಾಡ್ಕೊಂಡ್ವಿ. ಚಂದ್ರಿಕೆಗಳು ಪ್ಲಾಸ್ಟಿಕ್ ಚಂದ್ರಿಕೆನೆ ಸರ್ ನಾವು ಮಾಡ್ತಿರೋದು. ಅದರಲ್ಲಿ ಮಾಮೂಲಿ ಜಪಾನ್ದು ಹತ್ರ ಘಟಮನಾಗ್ ಬರುತ್ತೆ ರೋಟ್ರಿ ಚಂದ್ರಿಕೆ, ಅದು ಇನ್ನೂ ಸೂಪರ್. ಅದು ನಮ್ಗೆ ಹಿಂಸೆ ಆಯಬೇಕು, ಅದೆಲ್ಲ ರಿಸ್ಕ್ ಆಗಲ್ಲ, ಅದಕ್ಕೆ ನಾವು ಪ್ಲಾಸ್ಟಿಕ್ ಚಂದ್ರಿಕೆನೆ ಮಾಡ್ಕೊಂಡಿದೀವಿ. ಮತ್ತೆ ರೇಷ್ಮೆ ಇಲಾಖೆಯಿಂದ ಸಹಾಯಧನ ಇದೆ, ಕಡ್ಡಿ ಹಾಕಿದ್ರೆ ದುಡ್ಡಿದೆ, ಸಲಕರಣೆ ಕೊಡ್ತಾರೆ ಕಡಿಮೆ ವೆಚ್ಚದಲ್ಲಿ, ಎಲ್ಲ ಉಪಯೋಗಿಸ್ಕೊಂಡಿವಿ ಸರ್. ಅದೆಲ್ಲ ನೀವೇ ಮಾಡ್ತೀರಿ? ಅಂದ್ರೆ ಮುಖ್ಯವಾಗಿ ನೀವು ಹೇಳಿದ್ರೆ ಒಂದರಿಂದ ಸಂಪಾದನೆ ಮಾಡಿದ್ರಿ, ಅದನ್ನ ಪುನಃ ಅಲ್ಲೇ ಹಾಕಿದ್ರಿ, ಅದನ್ನೇನು ನೀವು ಬೇರೆ ಖರ್ಚು ಮಾಡ್ಕೊಳಕ್ ಹೋಗ್ಲಿಲ್ಲ? ಇಲ್ಲ ಸರ್. ಅದೇ ಸರ್, ನಾವು ಸಂಪಾದನೆ ಮಾಡಿದ್ರೆಲ್ಲ ಬರೀ ಇದುವರೆಗೂ ನಾವು ಮಾಡೋದನ್ನೆಲ್ಲ ಬರೀ ಜಮೀನ್ಗೆ ಹಾಕಿದೀವಿ. ನಮ್ಮ ಜಮೀನಲ್ಲಿ ಹಂಗ್ ಮಾಡ ಇವತ್ತು ಅದಕ್ಕೆ ಒಂದು ಜೀವ ತುಂಬಿದೀವಿ. ಅದಕ್ಕೆ ಇನ್ನೂ ಕೆಲವು ಇದೆ ಸರ್, ಇನ್ನು ಬಂಡವಾಳ ಹಾಕ್ಬೇಕು. ಸುತ್ತ ಎಲ್ಲಕ್ಕೂ 7 ಎಕರೆಗೂ ತೆಂಗು ಕುಣಿಸ್ಬೇಕು. ಇವಾಗ ನೀರು ಬಂದಿರೋದ್ರಿಂದ ತೆಂಗು ಕುಣಿಸ್ಬೇಕು, ಹಣ್ಣಿನ ಗಿಡಗಳನ್ನ ಹಾಕಬೇಕು, ಎರೆಹುಳಿನ ಗೊಬ್ಬರ ತೊಟ್ಟಿ ಕಟ್ಸ್ಬೇಕು. ನಾನು ಏನಂದ್ರೆ ಎಲ್ಲಾನು ನಾನು ಅಂತಂತವಾಗಿ ಮಾಡ್ತಾ ಇದ್ದೀನಿ. ಬಂದು ಅದ್ ಮಾಡು ಇದ್ ಮಾಡು ಇದ್ ಮಾಡು ಅಂದ್ಬಿಡ್ತಾರೆ ಎಲ್ಲವ. ಎಲ್ಲಿ ಮಾಡಕ್ಕಾದ್ದು ನನ್ನ ಇದು ಹೆಂಗದ ಹಂಗ್ ಮಾಡ್ಕೊಂಡು ಆಗ್ಲಿಂದು ಅಷ್ಟೇನೆ. ನಾನು ಬೇರೆದಕ್ಕೇನೋ ಬೇರೆಯವರು ಒಂದು 5 ಬೋರ್ ಹೊಡಿಸ್ಬಿಡೋದು, ನಾನು ಅದ್ ಮಾಡನೇ ಇಲ್ಲ. ಸುಮ್ ಬರಲ್ಲ ಬರಲ್ಲ, ಅದ್ ಯಾತಿಗೆ ಬೋರ್ಗೆ ಹೊಡಿಸ್ಕೊಳ್ಳೋದು ಅಂದ್ಬಿಟ್ಟು ಮಾಡಿಲ್ಲ ಸರ್. ಅಂತ ಮನೆಯವ್ರು ಏನಂತಾರೆ, ಒಳ್ಳೇದಾಯ್ತು ಮಹೇಶ ಅಂತಾರ ನಿಮ್ಮ ಅಜ್ಜಿ? ಮನೆಯವರು ನನ್ನ ಕಂಡಕ್ಕೆ ತುಂಬಾ ಆಸೆ ಸರ್. ನಾನೇನಾರು ಒಂದ್ ದಿನ ಇಲ್ಲ ಅಂದ್ರೆ ಫೋನ್ ಮಾಡಿಸ್ಬಿಡ್ತಾರೆ ಎಲ್ಲಿ ಹೋದೇನಾ ಅಂತ. ನಮ್ಮ ಮನೆಯವ್ರ ಸಪೋರ್ಟಿಂಗ್ ನಂಗೆ ಚೆನ್ನಾಗಿದೆ ಸರ್. ಮತ್ತೆ ನಮ್ಮ ಸ್ನೇಹಿತರುಗಳು ಪಾಪ ಎಲ್ಲರೂ ಖುಷಿ ಪಡ್ತಾರೆ, ಮಹೇಶ ತುಂಬ ಕಷ್ಟದಲ್ಲಿದ್ದ ಇವತ್ತು ಈ ಥರ ಬೆಳೆದಾನೆ ಅಂತ. ನಮಗೆ ಫ್ರೆಂಡ್ ಸರ್ಕಲ್ ಜಾಸ್ತಿ ಸರ್. ನಮ್ಮ ಮಾವ ಅವರೆಲ್ಲ ಇದ್ದಾರೆ, ಅವರೆಲ್ಲ ತುಂಬ ನಮ್ಮನ್ನ ಸಪೋರ್ಟ್ ಕೊಡ್ತಾರೆ, ಮಾಡು ಹಿಂಗೆ ಮಾಡು ಹಂಗೆ ಮಾಡು ಅಂತೆಲ್ಲ ಹೇಳ್ಕೊಡ್ತಾರೆ. ಹೊರಗಡೆ ಅವರು ಅಷ್ಟೇ ಸರ್, ಮಹೇಶ ನೀನು ಚೆನ್ನಾಗಿ ಬೆಳಿಬೇಕು. ನಮ್ಮಲ್ಲೇ ನನ್ನದು ಏನಂದರೆ ಸರ್, ನನ್ನ ಹತ್ರ ಸ್ವಾರ್ಥ ಇಲ್ಲ. ನಾನು ಸುಮಾರು ಜನಕ್ಕೆ ಹೋಗಿ ರೇಷ್ಮೆ ಹೇಳ್ಕೊಟ್ಟಿದ್ದೀನಿ, ಕಡ್ಡಿ ಹಾಕ್ಸ್ಕೊಟ್ಟಿದ್ದೀನಿ, ಟಗರು ತಕ್ಕೊಟ್ಟಿದ್ದೀನಿ. ಸುಮಾರು ಜನ ನನಗೆ ಹೊರಗಡೆಯಿಂದ ಕರೀತಾರೆ. ಟಗರು ವ್ಯಾಪಾರ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು? ಟಗರು ವ್ಯಾಪಾರ ಮಾಡ್ಬೇಕಾದ್ರೆ ಸರ್ ಚೆನ್ನಾಗೇ ಬಂದಿರುತ್ತೆ, ಎಷ್ಟಪ್ಪ ಅಂತ ಕೇಳ್ತಾರೆ. ನಾವು ಒಂದು ಅವರೇಜ್ ಮಾಡ್ಕೊಂಡಿರ್ತೀವಿ, ಅದೊಂದು 30,000 ಭಾಳ ಅನ್ಕೊಳ್ಳಿ, ಒಂದು 45,000 ಹೇಳ್ತೀನಿ. ಏನಣ್ಣ ಇಷ್ಟು ಹೇಳ್ತಿದೆ ಅಲ್ಲ ಅಂದರೆ, ಸಾಹೇಬ್ರೆ ನಾವು ಇಷ್ಟು ಕೊಟ್ಟಿವಿ ಹಿಂಗೆ ಹಿಂಗೆ ಅಂತ ಹೇಳಿದಾಗ ನೋಡ್ತೀವಿ. ಒಂದು ನಮ್ಮ ಹತ್ರ ತಿಂಗಳು ಪೂರ್ತಿ ಒಂದು ತಿಂಗ ಅಂತ ಸ್ಟಾರ್ಟ್ ಮಾಡ್ತಿರ್ತಾರೆ, ನೋಡ್ತೀವಿ ಲಘು ಬಿಗಿನ ಅವ್ರು ಹೆಂಗೆ ಕೇಳ್ತಿರ್ತಾರೆ, ಅದಕ್ಕೆ ಟಾರ್ಗೆಟ್ ಹಾಕೊಂಡು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದಾಗ ಕೊಟ್ಬಿಡಿ. ನೀವು ಹೆಂಗೆ ರೆಡಿ ಮಾಡ್ತೀರಾ ಒಳ್ಳೆ ತೂಕ ಬರೋಕೆ ಅದೆಲ್ಲ? ಸರ್, ನಾವು ಮರಿ ತಂದಮೇಲೆ 6 ತಿಂಗಳು ಸುಮಾರು ಮೇಂಟೈನ್ ಮಾಡ್ತೀವಿ. ಒನ್ ಟೈಮ್ ತಿಂಡಿ ಕೊಡ್ತೀವಿ, ಕಳ್ಳಕರ ಹಿಂಡಿ, ರವೆ ಬೂಸ, ಎಲ್ಲ ಬೂಸ, ಹುಳಿ ನುಚ್ಚು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಟೈಮು ಒಂದೊಂದು 1/2 kg ಕೊಟ್ಕೊಬಿಡ್ತಾ ಇದ್ದೀನಿ. ಇವಾಗ 3 ತಿಂಗಳಿಗೊಂದ್ಸತಿ ಅದಕ್ಕೆ ಜೇನುತುಳದ ಔಷಧಿ ಕೊಡಿಸ್ಬಿಡ್ತೀವಿ. ಹಬ್ಬ ಇನ್ನೇನು ಹತ್ರ ಇನ್ನೊಂದು 4 ತಿಂಗಳಾಯ್ತು ಅಂದಾಗ, ಇನ್ನು 6 ತಿಂಗಳಾಯ್ತು ಅಂದಾಗ ಒಂದ್ಸಲಿ ಕಟಿಂಗ್ ಮಾಡಿಸ್ಬಿಡ್ತೀವಿ ಮರಿಗಳನ್ನ. ನಾನು ಹೆಂಗೆ ಹೊಸ ಡಿಸೈನಲ್ಲಿ ಗೆಬ್ಬುಲಿ ಗಿಬ್ಬುಲಿ ಅಂತೀವಿ, ಆ ಥರನೇ ಹಾಕೊಂಡು ಡಿಸೈನ್ ಅಂದರೆ ಆ ಭಾಗದಲ್ಲಿ ಮಳವಳ್ಳಿಯವ್ರನ್ನ ಕರೆಸಿ ನಾವು ಮಾಡಿಸೋದು. ಮುಂದ್ಗಡೆ ಎಲ್ಲ ಗುಂಡಿಗೆ ಎಲ್ಲ ಬಿಟ್ಟು ಸ್ವಲ್ಪ ಡಿಸೈನ್ ಮಾಡ್ತಾರೆ ಅವರು. ಒಂದು ಮರಿಗೆ 400-500 ರೂಪಾಯಿ ಕೊಡ್ಬೇಕು, ಇಲ್ಲ ಅಂದ್ರೆ ಬರಲ್ಲ ಅವನು. ಆ ಥರ ಡಿಸೈನ್ ಮಾಡಿಸಿ ಕಟಿಂಗ್ ಮಾಡಿಸ್ತೀನಿ. 4-5 ಮರಿವೆ ಈಗ ಮಾಡಿಸ್ತೀನಿ. ಮಾಡಿಸ್ಬಿಟ್ಟು ಇನ್ನು 5 ತಿಂಗಳಿದೆ, 4-5 ತಿಂಗಳದ ಹಬ್ಬ ಅಂದಾಗ ಸ್ವಲ್ಪ ಪ್ರಚಾರ ಮಾಡ್ತೀವಿ ಮೇಯ್ಸಕ್ಕೆ. ಈಗ 1/2 kg ತಿಂಡಿ ಕೊಡೋದಕ್ಕೆ 1/2 kg ಕೊಡ್ತೀವಿ. 8 ಟೈಮ್ ತಿಂಡಿ ಮಾಡ್ತೀವಿ, ಹುಳಿ ಇನ್ನೇನಾದ್ರು ಮಿಕ್ಸ್ ಮಾಡಿ ಕೊಡೋದು, ಕಳ್ಳಕಾಯಿ ನಿಂಡಿ ನೀರು ಕೊಡಿಸೋದು. ಹೆಚ್ಚು ಕಮ್ಮಿ 40 kg ನಿಂತ್ಕತ್ತೆ ಸರ್ ನಮ್ಮ ಮರಿ. ಎಷ್ಟು ಕೆ ಜಿ ಆಗಿರುತ್ತೆ? 1 kg ಎಷ್ಟು 40 kg ಆಗುತ್ತೆ ಅದು? ಫಸ್ಟು ಸರ್ ಅದು ನಾವು ತರಾಗ ಒಂದು 10 kg ಇರುತ್ತೆ. 10 kg 40 kg ನಿಲ್ಸ್ಕೊತೀವಿ ನಾವು ಕೊಡುವಾಗ. 4 ತಿಂಗಳಲ್ಲಿ 4 ತಿಂಗಳು ಅಂದ್ರೆ ಈಗ 6 ತಿಂಗಳಿಗೆ ಒಂದು 20 kg 20-25 kg ಇರುತ್ತೆ ಒಂದು 6 ತಿಂಗಳಿಗೆ. ಆಮೇಲೆ ಡೆವಲಪ್ ಆಯ್ತಾ ಆಯ್ತಾ ಆಮೇಲೆ ಇನ್ನೊಂದು ಏನಂದ್ರೆ ಒಂದೊಂದು ಮರಿ ಎಷ್ಟು ಮೇಯಿಸ್ರು ಬರಲ್ಲ, ಡೆವಲಪ್ ಆಗಲ್ಲ, ಒಂದೊಂದು ಮರಿ ಬಂದ್ಬಿಡ್ತವೆ. ಅದಕ್ಕೆ ಅವರೇಜ್ ಮಾಡ್ಬಿಡ್ತೀವಿ ನಾವು. ಈಗ ಸಾಮಾನ್ಯ ತರವೆಲ್ಲ ಚೆನ್ನಾಗೇ ಬಂದಿರ್ತದೆ, ಅದ್ರಲ್ಲಿ ಸಣ್ಣ ದಪ್ಪ ಇರುತ್ತೆ, ಅವರೇಜ್ ಮಾಡ್ಬಿಡ್ತಾರೆ ಅವರು. ಅದು 35,000 40,000 ಬೆಳೆದ್ರೆ ಇದು 25 ಹಾಕತ್ತಾರೆ, ತಲಾ ಒಂದು ಅವರೇಜ್ ಮಾಡ್ಬಿಟ್ಟು ತಗೊಂಡ್ಬಿಡ್ತಾರೆ, ಒಟ್ಟಿಗೆ ತಗೊಂಡ್ಬಿಡ್ತಾರೆ ಒಟ್ಟಿಗೆ. ನಮಗ್ ಗೊತ್ತಿರ ನಮ್ ಕಡೆಯವರೆಲ್ಲ ಒಟ್ಟಿಗೆ ಸರ್. ನಮ್ಗೆ ಕಟಿಂಗ್ ಎಲ್ಲ ಆತರ ಡಿಸೈನ್ ಮಾಡದೇ ಹೋದ್ರೆ ಬೆಲೆ ಬರಲ್ವಾ? ಸೋಕಿ ಸರ್, ಇವತ್ತು ಜನ ಬಣ್ಣದ ಪ್ರಪಂಚ, ಇವತ್ತು ಬಣ್ಣದ ಪ್ರಪಂಚ ಆಗ್ಬಿಟ್ಟು ಏನ ಅಂತಾರಲ್ಲ ಬಣ್ಣ ಕಟ್ ದುಡ್ಡು ಮಾಡುವಂತ. ಈಗ ನಾವು ಅಷ್ಟೇ ಸರ್, ಹಬ್ಬ 20 ದಿನ ಸ್ಟಾರ್ಟ್ ಮಾಡ್ತೀವಿ, ಎಲ್ಲ ತೊಳೆದು ಅದಕ್ಕೆ ಶಾಂಪ್ ಹಾಕೊಂಡು ತೊಳೆದು ಬಾಚಣಿಗೆ ಎಲ್ಲ ಬಾಚಿ ಮೊಕರ ಕಟ್ಟಿ ಬೆನ್ಗೆಲ್ಲ ಮಾಮೂಲಿ ಹಸು ಎತ್ತುಗಳಿಗೆ ಕಟ್ತಾರಲ್ಲ ಮೈ ಕಟ್ತಾರ ನೋಡಿ, ಆ ತರ ಎಲ್ಲ ಕಟ್ಟಿ ದಾರ ಕಟ್ಟಿ ಅವಕ್ಕೆ ಹಣೆಗೆಲ್ಲ ಕಪ್ಪು ಬಟ್ಟು ಹಾಕಿ ಕಣ್ ಸುತ್ತ ಎಲ್ಲ ಬಟ್ಟು ಹಾಕಿ ಮತ್ತೆ ಗುಂಡಿಯಾಗೆಲ್ಲ ಕಪ್ಪು ಹಾಕಿ ಮುಟ್ಟಿದ್ರೆ ಸುಮ್ಮನೆ ಏನೋ ಅದು ಸ್ಪಂಜ್ ಮುಟ್ಬೇಕು ಆ ತರ ಮಾಡಿ ನಿಲ್ಲಿಸ್ತೀವಿ. ಡೆಕೋರೇಷನ್ ಮಾಡಿ ಕೆಳಕ್ಕೆಲ್ಲ ಹುಲ್ಲು ಹಾಕಿ 2 ಹಗ್ಗ ಕಟ್ಟಿ ಅವ್ರು ಬಂದ ತಕ್ಷಣ ಓಹ್ ಅನ್ಬೇಕು ಆ ಥರ ನಿಲ್ಲಿಸಿರ್ತೀವಿ. ಬಂದು ನೋಡ್ಬಿಟ್ಟು ನಮ್ಮ ಹತ್ರ ಎಲ್ಲ ನೀಟಾಗಿ ಮಡಿಗಣ್ಣಿರ್ತೀವಿ. ಆ ಒಟ್ಟಿನಲ್ಲಿ ಒಂದು ನೋಡ್ಬಿಟ್ಟು ಭಾಳ ಚೆನ್ನಾಗಿದೆ ಅಂದ್ಬಿಟ್ಟು ತಗೋತಾರೆ ಸರ್. ಇದೆಲ್ಲ ಕಲ್ತ್ಕೋಬೇಕು ಕಲ್ತ್ಕೋಬೇಕು ಸರ್. ಈಗ ನಿನ್ನ ಮಾತಿನ ಬೇರೆಯವರು ಕೇಳ್ತಾ ಇರ್ತಾರೆ ಮಹೇಶ್, ಬೇರೆ ರೈತರು ನಿನ್ನಂಗೆ ಇರೋಂಥ ಯುವಕರು ನಾವು ಈ ಥರ ಏನೋ ಒಂದು ಮಾಡ್ಬೇಕಲ್ಲ, ಇರೋ ಜಮೀನಲ್ಲಿ ಏನಾದ್ರು ಮಾಡ್ಬೇಕಲ್ಲ ಅಂತ. ಹಂಗಾಗಿ ನಿಮ್ಮ ದೂರವಾಣಿ ಸಂಖ್ಯೆನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿ, ಅವ್ರು ಫೋನ್ ಮಾಡಿದಾಗ ಮಾಹಿತಿ ಮಾಡಿಕೊಡಿ. ಹೇಳ್ತೀನಿ ಸರ್. ನನ್ನ ಹೆಸರು ಮಹೇಶ್ ಚಿನ್ನಂಬಳ್ಳಿ. ನನ್ನ ಫೋನ್ ನಂಬರ್ 81 52 91 71 84 81 52 91 71 84 81 52 91 71 84 ಮಹೇಶ್, ಈಗ ನಿಮ್ಮಂತ ಯುವಕರಿಗೆ ಯೋಚನೆ ಮಾಡುವಂತ ಅಗತ್ಯ ಏನಿಲ್ಲ. ಕೃಷಿ ಮಾಡೋರ್ಗು ಹೆಣ್ ಕೊಡೋರು ಜನ ಇದ್ದೇ ಇದ್ದಾರೆ, ಕೊಟ್ಟೆ ಕೊಡ್ತಾರೆ. ರೇಡಿಯೋ ಕಾರ್ಯಕ್ರಮ ಕೇಳ್ತಿರೋರಿಗೆ ನಿಮ್ಮ ಅಣ್ಣನಿಗೂ ಸಿಗುತ್ತೆ, ನಿನಗೂ ಹೆಣ್ ಕೊಡ್ತಾರೆ. ಅದ್ ಬಿಟ್ಟು ಕೃಷಿಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತಿರೋರ್ಗೆ ಏನ್ ಹೇಳೋದಕ್ ಬಯಸ್ತೀಯಪ್ಪ? ಸರ್, ಕೃಷಿಯಲ್ಲಿ ತೊಡಗಿಸ್ಕೊಂಡು ಮಾಡಬಹುದು ಸರ್. ಈಗ ಜಮೀನಿದ್ದು ಎಷ್ಟೋ ಜನ ಬೇರೆ ಹತ್ರ ಮಾಡೋರ್ ಇದಾರೆ, ಬನ್ನಿ ಮಾಡಿ. ನಾವು ತುಂಬಾ ಕಷ್ಟ ಬಿದ್ದಿದ್ದೀನಿ. ಈಗಿರೋರು ನನ್ನಷ್ಟು ಜವಾಬ್ದಾರಿ ತಗೊಂಡೇ ಇರಲ್ಲ ಅಂತ ಅನ್ಕೊಂಡಿದೀನಿ. ಮಾಡ್ಬೋದು, ಮನೆಯವರೆಲ್ಲ ಸಪೋರ್ಟ್ ತಗೊಂಡು ಸರ್ ಮಾಡ್ಬೋದು, ಆರಾಮಾಗಿ ಬದುಕ್ಬೋದು ಜೀವನ. ಯಾಕಂದ್ರೆ ಭೂಮಿ ತಾಯಿ ಹಿಡಿದವರು ಯಾರು ಹಾಳಾಗಿಲ್ಲ. ಅಂದ್ರೆ ನಮ್ಮ ಹತ್ರ ಛಲ ಇರಬೇಕು ಅಷ್ಟೇನೆ. ನಾವು ಯಾವ ಕೆಲಸನು ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಮಾಡೋಂತ ಕೆಲಸಗಳು ಕಷ್ಟ ಇದ್ರೂ ದೂರ ಆಯ್ತದೆ. ಕಷ್ಟಪಟ್ಟು ಮಾಡೋದು ಈಗ ಒಂದ್ ಸಾಲು ಸೊಪ್ಪು ಕುಯ್ತಾ ಇರ್ತೀವಿ, ಇಷ್ಟಪಟ್ಟು ಕೂದ್ರೆ ನಾವು ಅದು ನಮ್ಗೆ ದಾರಿ ತೋರ್ತಾ ಇರ್ತದೆ. ಕಷ್ಟ ಇದ್ರೆ ಇದೇನೇ ಅಂದ್ರೆ ನಮ್ಗೆ ಅದು ಕಷ್ಟನೇ. ಇಷ್ಟಪಟ್ಟು ಮಾಡೋಂತ ಕೆಲಸಗಳು ಮಾಡ್ಬೋದು. ಎಲ್ಲಾ ಯುವಕರುಗಳಿಗೆ ಹೇಳೋದೇನಪ್ಪ ಅಂದ್ರೆ ಜಮೀನು ಮಾಡಿ, ಬೇಕಾದ್ರೆ ನಮ್ಮ ಫೋನ್ ನಂಬರ್ ತಗೊಳ್ಳಿ, ಮಾಡಿ. ನಮಗ್ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಬಹಳ ಸಂತೋಷ. ನೀವು ಅನ್ಕೊಳ್ಳೋ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಇರುವಂತಹ 7 ಎಕರೆ ಪ್ರದೇಶ ಏನಿದೆ ಅಲ್ಲೂ ಸಹ ಈಗ ನೀರಾವರಿ ಸೌಲಭ್ಯ ಅಲ್ಲಿ ಸಿಕ್ಕಿರೋದ್ರಿಂದ ನೀವು ಅನ್ಕೊಂಡಂಗೆ ಇನ್ನಷ್ಟು ಅಭಿವೃದ್ಧಿ ಆಗೋದಕ್ಕೆ ಅವಕಾಶಗಳಿದೆ. ಅದೆಲ್ಲ ನಿಮಗೆ ಆಗಲಿ ಅಂತ ನಾವು ಹಾರೈಸ್ತೀವಿ. ಮತ್ತೆ ಸರ್, ನಾವು ಗ್ರೂಪ್ ಮಾಡ್ಕೊಂಡಿದೀವಿ ಮೊಬೈಲ್ ಅಲ್ಲಿ. 4 ಗ್ರೂಪ್ ಇದೆ ಸರ್. ಒಂದು ಮೇಕೆ ಕುರಿ ಸಾಕಾಣಿಕೆ ಅಂದ್ಬಿಟ್ಟು ಕೆವಿಕೆ ಅವರು ಮಾಡಿರೋದು ಅದೊಂದು ಗ್ರೂಪ್ ಇದೆ. ಸಮಗ್ರ ಕೃಷಿ ಬೇಸಾಯ ಅಂದ್ಬಿಟ್ಟು ನಾವೊಂದು ಗ್ರೂಪ್ ಮಾಡಿದೀನಿ ಸರ್. ಇವಾಗ ಅದರಲ್ಲಿ 234 ಜನ ಇದೀವಿ. 234 ಜನ ಅಂದ್ರೆ ಅದಕ್ಕೆ ಕೃಷಿ ಸಂಬಂಧಪಟ್ಟದ್ದು ಹಾಕಿ ಅಂತ ಹೇಳಿದೀನಿ. ಅದಕ್ಕೆ ಅದರಲ್ಲಿ ಎಲ್ಲಾ ತರದಲ್ಲಿ ಒಂದರಲ್ಲಿ ಅಧಿಕಾರಿಗಳು, ರೇಷ್ಮೆ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು, ಮತ್ತೆ ಕೃಷಿ ಬಗ್ಗೆ ಬರೆಯಂತ ರಿಪೋರ್ಟರ್ಗಳು ಎಲ್ಲರೂ ಇದಾರೆ ಸರ್. 234 ಜನ ಇದೀವಿ. ಅದರಲ್ಲಿ ಕೃಷಿ ಏನೇ ಕೃಷಿ ಸಂಬಂಧಪಟ್ಟ ವಿಷಯನ ಹಾಕ್ತಿರ್ತೀವಿ. ಒಬ್ಬರ ಹತ್ರ ಒಂದು ಟ್ಯಾಕ್ಟರ್ ಇರುತ್ತೆ, ಟ್ಯಾಕ್ಟರ್ ಅದ ನೋಡಿ ಅಂತ ಹೇಳ್ತೀವಿ. ಒಂದು ಹಸು ಇರುತ್ತೆ, ಹಸು ಇದೆ ಅಂತ ಹಾಕ್ಸ್ತೀವಿ. ಈಗ ತುಂಬಾ ಚೆನ್ನಾಗಿ ಒಬ್ಬೊಬ್ರು ಒಂದು ತರಕಾರಿ ರೈಟ್ ಹಾಕ್ತಿರ್ತಾರೆ, ಹುಡುಗರೆಲ್ಲ ಪರಿಚಯ ಇರ್ತಾರಲ್ಲ, ಅವ್ರು ಕುರಿ ಹಾಕವ್ರೆ, ಕುರಿ ಇದೆ ಅಂತ ಬಹಳ ಖುಷಿ ಆಯ್ತು ಸರ್. ಆ ಥರ ಎಲ್ಲ ಗ್ರೂಪ್ ಇದೆ. ರೇಷ್ಮೆ ಗ್ರೂಪ್ ಒಂದಿದೆ, ದಿನ ರೈಟ್ ಬಂದದ್ನೆಲ್ಲ ಹಾಕ್ತಿರ್ತಾರೆ. ಆತರ ಒಂದು ಮಾಡ್ಕೊಳ್ಳೋದು ಒಳ್ಳೇದು. ಗ್ರೂಪ್ ಇದ್ರೆ ಚಂದ ಸರ್. ಅದ್ರಲ್ಲಿ ತಿಳ್ಕಳ ಅಂತದ್ದು ಬೇಕಾದಷ್ಟು ಇರುತ್ತೆ ಸರ್. ವೈಜ್ಞಾನಿಕವಾಗಿ ಇದು ಇದ್ರೆ ಚಂದ. ಒಳ್ಳೇದಾಗ್ಲಿ ಮಹೇಶ್. ನಮಸ್ತೆ. ನಮಸ್ತೆ ಸರ್ ಎಲ್ಲರಿಗೂ. ಸಮಗ್ರ ಕೃಷಿಯಲ್ಲಿನ ಆರ್ಥಿಕತೆಯನ್ನು ಕುರಿತು ನಂಜನಗೂಡು ತಾಲೂಕು ಚಿನ್ನಂಬಳ್ಳಿಯ ಪ್ರಗತಿಪರ ಕೃಷಿಕ ಜಿ ಮಹೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಹೈನುರಾಸುಗಳಲ್ಲಿ ಆಹಾರ ನಿರ್ವಹಣೆಯನ್ನು ಕುರಿತು, ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಹುಣಸೂರು ತಾಲೂಕು ಗುರುಪುರದಲ್ಲಿ ಪಶುವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಕೆಎ ದರ್ಶನ್ ಅವರೊಂದಿಗೆ ಸಂದರ್ಶನವಿದೆ. ಏನವ್ವ ನಿಮ್ ಮನ್ಯಾಗ ಈ ಪಾಟಿ ಸಂಭ್ರಮ? ಇವತ್ತು ನಮ್ಮ ಮನೆಯಾಗೆ ಗಂಗೆ ಬಂದವಳೆ. ಬಾ ಬಾ, ಬಾಯ್ ಸಿಹಿ ಮಾಡ್ಕೋ. ಗಂಗೆನ ಯಾರವಿ ಅವಳು? ನಮ್ಮ ಮನೆ ನಳದಲ್ಲಿ ಶುದ್ಧ ಕುಡಿಯೋ ನೀರು ಬರ್ತಾ ಇದೆ. ಇದೆಲ್ಲ ಹೆಂಗಾಯ್ತು ಅಂತೀನಿ? ನಮ್ಮ ಹಳ್ಳಿಲಿ ಪ್ರತಿ ಕುಟುಂಬಕ್ಕೂ ಪ್ರತಿದಿನ ಪ್ರತಿಯೊಬ್ಬರಿಗೂ 55 ಲೀಟರ್ ಶುದ್ಧ ಸುರಕ್ಷಿತ ಕುಡಿಯೋ ನೀರನ್ನ ನಳದ ಮೂಲಕ ಕೊಡ್ತಾರೆ. ಇದರಿಂದ ನಮ್ಮ ಹಳ್ಳಿ ಜನರ ಬದುಕು ಹಸನಾಯ್ತದೆ ನೋಡು. ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಅಡಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ನಳದ ಮೂಲಕ ಒದಗಿಸಲಾಗುತ್ತದೆ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ. ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ. ಹೆಮ್ಮೆಯಿಂದ ರೈತರಂತಾರೆ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.